ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು, ಹೇ ತಾಯೇ, ನನ್ನ ಹೃದಯದಲ್ಲಿ ನೆಲೆಸು ಅಂತ ಆ ಯದುಮಲ್ಲಿಕನ ಬೈಠಕ್ಖಾನೆಯಲ್ಲಿ ಹೇಳ್ತಾ ಇದ್ದಾರೆ. ಯದುಮಲ್ಲಿಕ ತನ್ನ ಬಂಧು ಬಾಂಧವರೊಡನೆ ಬೈಠಕ್ಖಾನೆಯಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಇದ್ದಾರೆ. ಈಗ ಕುಳಿತುಕೊಂಡು ಭಗವತಿಯ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ ಅಂತ ಹೇ ಆನಂದಮಯಿ ಅಂತನ್ನುವ ಹಾಡನ್ನ ಹಾಡಿದ್ದು. ಶ್ರೀರಾಮಕೃಷ್ಣ ಹಾಡನ್ನ ಹಾಡ್ತಾ ಹಾಡ್ತಾ ಪ್ರೇಮೋನ್ಮತ್ತರಾದದ್ದು ನೋಡ್ತಾ ಇದ್ದು ಕಳೆದ ಶನಿವಾರ. ಪರಮಹಂಸರು ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಯದುಮಲ್ಲಕನಿಗೆ ಹೇಳ್ತಾ ಇದ್ದಾರಂತೆ. ಮಾಸ್ಟರ್ ಮಹಾಶಯ ಬರೀತಾನೆ, ಏನಪ್ಪ ಮತ್ತೇನು ಹಾಡಲಿ, ಇವನೆಲ್ಲೋ 8 ತಿಂಗಳ ಕೂಸು ಎಂಬುದನ್ನು ಹಾಡಲೇ, ಇವನೆಲ್ಲೋ 8 ತಿಂಗಳ ಕೂಸು ಎಂದ್ರೆ 8 ತಿಂಗಳಿಗೆ ಹುಟ್ಟಿದ ಕೂಸು ಅಂತ ಅರ್ಥ. 8 ತಿಂಗಳಿಗೆ ಹುಟ್ಟಿದ ಕೂಸು ಅಂತ ಒಂದಿದೆ. 8 ತಿಂಗಳ ಕೂಸು ಅಂತಂದ್ರೆ ಹುಟ್ಟಿ 8 ತಿಂಗಳಾದ ಕೂಸು ಅಂತ ಅರ್ಥ ಬರುತ್ತೆ. ಇಲ್ಲಿ ಅನುವಾದದಲ್ಲಿ ಅಲ್ಲಿ ಒಂದು ವ್ಯತ್ಯಾಸ ಬಂದಿದೆ. ಅದು 8 ತಿಂಗಳಿಗೆ ಹುಟ್ಟಿದ ಕೂಸು ಅಂತ ಬರೆಯೋದಕ್ಕೆ ಪ್ರಾಸ ಅದು ಛಂದಸ್ಸು ಸಿಗಲಿಲ್ಲ, ಅದರಿಂದ ಹಾಗೆ ಅನುವಾದ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಆ ಅರ್ಥ 8 ತಿಂಗಳು ತುಂಬದೆ ಗಡಿಬಿಡಿಯಲ್ಲಿ ಹುಟ್ಟಿದಂತಹ ಮಗು ಇದೆಯಲ್ಲ, ಅದು ಒಂದರ್ಥ ಮಾಡ್ತಾರೆ ಗಡಿಬಿಡಿ ಅಂತ. ಇವನಿಗೆ ಯಾರ್ಯಾರು ಗಡಿಬಿಡಿ ಮಾಡ್ತಾರಲ್ಲ, ಏನೋ 8 ತಿಂಗಳು ಹುಟ್ಟಿದವನ ನೀನು ಅಂತ ಹೇಳೋ ಕ್ರಮ ಉಂಟು. ಆದರೆ 8 ತಿಂಗಳಿಗೆ ಹುಟ್ಟಿದ ಗೂಸಿನ ವಿಚಾರ ಏನಪ್ಪಾ ಅಂದ್ರೆ ಅರ್ಥದಲ್ಲಿ ಇಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ಮಗು ದುರ್ಬಲವಾಗಿರುತ್ತೆ, ಭಯಗ್ರಸ್ತವಾಗಿರುತ್ತೆ ಅಂತ ಅರ್ಥ. ಭಯಗ್ರಸ್ತವಾಗಿರತಕ್ಕಂತಹ ಮಗು ಅಂತ ನಾ ತಿಳ್ಕೊಂಡ್ಯಾ, ನಿನ್ನ ಕೆಂಗಣ್ಣುಗಳ ಕಂಡು ಬೆದರುವೆನೆ ನಾನು ಅಂತನೂ ಆ ಹಾಡು ಅದು. ಆ ಹಾಡನ್ನು ಹಾಡಲೇ ಅಂಥೇಳಿ ಅದನ್ನು ಹಾಡ್ತಾರೆ. ಬಳಿಕ ಬಹುಮಟ್ಟಿಗೆ ಪ್ರಕೃತಿಸ್ಥರಾದ ಪರಮಹಂಸರು ಹೇಳ್ತಾ ಇದ್ದಾರೆ, ನಾನು ಭಗವತಿಯ ಪ್ರಸಾದ ತಿಂತೇನೆ, ನಾನು ಭಗವತಿಯ ಪ್ರಸಾದ ತಿಂತೇನೆ ಅಂತ. ಬಳಿಕ ಸಿಂಹವಾಹಿನಿಯ ಪ್ರಸಾದವನ್ನು ಸ್ವಲ್ಪ ತಿಂದರು. ಪ್ರಸಾದ ತಿನ್ನುವಂತಹದ್ದು ಸರಿಯೇ, ಆದರೆ ಇಲ್ಲಿ ಆ ಮಾತನ್ನು ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮನಸ್ಸನ್ನ ಸ್ವಲ್ಪ ಕೆಳಗಿಳಿಸೋದಕ್ಕೋಸ್ಕರ. ಮನಸ್ಸನ್ನ ಕೆಳಗಿಳಿಸಿ ಪ್ರಕೃತಿಸ್ಥವಾಗಿಸಿಕೊಂಡು ಭಕ್ತರೊಡನೆ ಮಾತನಾಡಬೇಕಾದ್ರೆ ಅವರು ಈ ತರಹ ನೀರು ಕುಡಿತೇನೆ, ಜಿಲೇಬಿ ತಿಂತೇನೆ ಅಂತ ಹೇಳುವ ಕ್ರಮ. ಶ್ರೀರಾಮಕೃಷ್ಣ ಈಗ ನಗ್ತಾ ನಗ್ತಾ ಆ ಯದುಮಲ್ಲಿಕನಿಗೆ ಹೇಳ್ತಾ ಇದ್ದಾರೆ, ಈ ಹೊಗಳು ಬಟ್ಟನ್ನೆಲ್ಲ ಯಾತ ಕಿಟ್ಕೊಂಡಿದೀಯಾ? ಅದಕ್ಕೆ ಯದುಮಲ್ಲಿಕ ಮುಗುಳು ನಗ್ತಾ ಹೇಳ್ತಾನೆ, ಅವರು ಅಂಥವರೇ ಅಂತ ಇಟ್ಕೊಳ್ಳಿ, ನೀವು ಅವ್ರನ್ನ ಉದ್ಧಾರ ಮಾಡಲಾರ್ಲ? ಅದಕ್ಕೆ ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರೆ, ಗಂಗೆಯ ನೀರು ಹೆಂಡದ ಸೀಸಿಯನ್ನ ಪವಿತ್ರಗೊಳಿಸಲಾರದು. ಇಷ್ಟೇ ಸಂಭಾಷಣೆ ಅದಕ್ಕೆ ಸಂಬಂಧಪಟ್ಟಂತೆ. ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಆ ಯದು ಮಲ್ಲಿಕನ ಸುತ್ತ ಕುಳಿತಿರತಕ್ಕಂಥ ವ್ಯಕ್ತಿಗಳು ಅವನ ಹೊಗಳು ಬಟ್ಟರು ಅನ್ನೋದನ್ನ ಕಂಡುಕೊಂಡಿದ್ದಾರೆ. ಸಾಮಾನ್ಯವಾಗಿ ಶ್ರೀಮಂತರ ಸುತ್ತ ಒಂದು ನಾಲ್ಕಾರು ಜನ ಹೊಗಳು ಬಟ್ಟರು ಸುತ್ತಕೊಂಡಿರ್ತಾರೆ. ಇವರು ಆಗಾಗ ಕಾಫಿ ತಿಂಡಿ, ಇನ್ನು ಏನೇನೋ ಬೀಡಿ ಸಿಗರೇಟಿಗೆ ಒದಗಿಸಿಕೊಡ್ತಾ ಇರ್ತಾರೆ. ಅಷ್ಟಕ್ಕಿಂತ ಸಾಕವರಿಗೆ ಬಹು ಪರ ಹೇಳ್ತಕ್ಕಂಥದ್ದು ಇದು ಇವತ್ತಿಗೂ ಇದೆ. ಹೊಸ್ತೇನಲ್ಲ, ಕೆಲವರು ಗೋಚರಕ್ಕೆ ಬಂದಿರುತ್ತೆ, ಕೆಲವರು ಗೋಚರಕ್ಕೆ ಬಂದಿರಲ್ಲ, ಈಗಲಾದರೂ ಬಂದಿರುತ್ತೆ. ಈ ಥರದ ಒಂದು ಇದೆ ಅಂತ ಗೊತ್ತಾಗುತ್ತೆ. ಹೊಗಳು ಬಟ್ಟನ್ನ ಇಟ್ಕೊಳ್ಳೋರೇ ಇರ್ತಾರೆ. ಕೆಲವರು ತಮ್ಮ ಕೀರ್ತಿಯನ್ನ ತಮ್ಮ ಸುತ್ತಮುತ್ತ ಅವರು ಹೊಗಳಬೇಕು ಅಂತ. ಕೆಲವರಿಗೆ ಅಂತಹ ಕೀರ್ತಿಯನ್ನು ಇರೋದಿಲ್ಲ, ಆದರೂ ತಾವು ಕೀರ್ತಿಶಾಲಿಗಳಾಗಬೇಕು ಅನ್ನೋ ಆಸೆ ಇರುತ್ತೆ. ಕೀರ್ತಿಶಾಲಿಗಳಾಗಬೇಕಾದ್ರೆ ಬಹಳ ಕಷ್ಟ ಇದೆ. ಹಣ ಇದ್ದ ಮಾತ್ರಕ್ಕೆ ಕೀರ್ತಿಶಾಲಿ ಆಗೋದಕ್ಕೆ ಸಾಧ್ಯ ಆಗುವುದಿಲ್ಲ, ವಿದ್ಯೆ ಇದ್ದ ಮಾತ್ರಕ್ಕೆ ಕೀರ್ತಿಶಾಲಿಗಳಾಗೋದು ಸಾಧ್ಯ ಇಲ್ಲ. ಅದಕ್ಕೇನೇನೋ ಬೇಕಾಗುತ್ತೆ. ಅದೇನು ಸ್ವಾಮೀಜಿ ಅಂತ ಕೇಳಬೇಡಿ. ಅದಕ್ಕೇನ ನಾನು ಉತ್ತರ ಕೊಟ್ಟರೆ ಓಹೋ ಈ ತಂತ್ರ ಎಲ್ಲ ಗೊತ್ತಿದೆ ನಿಮಗೆ ಅಂತ ನೀವು ಹೇಳ್ಬಿಡ್ತೀರಿ ನನಗೆ. ಆದರೆ ಕೆಲವರು ತಾವು ಸುತ್ತಮುತ್ತ ಪ್ರಸಿದ್ಧರಾಗಬೇಕು ಅನ್ನೋ ದೃಷ್ಟಿಯಿಂದ, ಬಂದವರೆದರಿಗೆ ತಮ್ಮ ಗುಣಗಾನವನ್ನು ಮಾಡಬೇಕು ಅನ್ನೋ ತನ್ನ ದೃಷ್ಟಿಯಿಂದ ಅಂಥವ್ರನ್ನೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನು ಕಂಡುಕೊಂಡಂತಹ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಮಾತನ್ನ, ಇಂಥವನ್ನೆಲ್ಲ ಯಾತಕ್ಕೆ ಇಟ್ಕೊಂಡಿದ್ಯೋ ಅಂತ. ಅದಕ್ಕೆ ಅವನು ಹೇಳುವ ಮಾತು ನೋಡಿ, ಇರಬಹುದು ಅವರು ಹೊಗಳು ಬಿಟ್ಟರೆ ಇರಬಹುದು, ಅವ್ರನ್ನೂ ಕೂಡ ನೀವು ಉದ್ಧಾರ ಮಾಡಬಹುದಲ್ಲ. ನೀನು ಹೇಗಿದ್ರು ಉದ್ಧಾರ ಮಾಡೋಕ್ಕೋಸ್ಕರ ಬಂದವರಲ್ವಾ? ಬಹಳ ಸ್ವಾರಸ್ಯಕರವಾದ ಮಾತೇ ಅದು. ಅವನು ಧೈರ್ಯವಾಗಿ ಹೇಳಿದನು ನೋಡಿ, ಅದನ್ನ ಉದ್ಧಾರ ಮಾಡಲಾರ ಅಂತ. ಉದ್ಧಾರ ಮಾಡಬೇಕಾದ್ದೇ. ಅವತಾರ ಪುರುಷರು ಸಾಧು ಸಂತರು ಸಾಮಾನ್ಯರನ್ನ ಮೇಲೆತ್ತದಿದ್ರೆ ಬೇರೆ ಇನ್ಯಾರು ಮೇಲೆತ್ತದು? ಆದ್ರಿಂದ ಆ ಯದುಮಲ್ಲಿಕ ಧೈರ್ಯವಾಗಿ ಹೇಳಿದ್ದು ಸಹಜವಾಗಿಯೇ ಇದೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂತಹ ಮಾತು ಇನ್ನೂ ಅದ್ಭುತವಾಗಿದೆ. ಅವನ ಆ ಥರ ಹೇಳೋದಕ್ಕೆ ಸಾಧ್ಯವಾದ್ರಿಂದೇ ನಮಗೆ ಈ ತರದ ಉತ್ತರ ಸಿಕ್ಕಿದೆ. ಏನ್ ಹೇಳ್ತಾರೆ ಶ್ರೀರಾಮಕೃಷ್ಣ? ಗಂಗೆಯ ನೀರು ಹೆಂಡದ ಸೀಸೆಯನ್ನು ಪವಿತ್ರಗೊಳಿಸಲಾರದು ಅಂತ. ಹೆಂಡದ ಸೀಸೆಯನ್ನ ಹೆಂಡ ಕೊಡಿಬೇಕು ಅಂತ ಬ್ರಾಹ್ಮಣರಿಗೇನಾದ್ರೂ ಆಸೆ ಆಯಿತು ಅಂತ ಹೇಳಿದ್ರೆ ಅಯ್ಯೋ ಅದು ಅಪವಿತ್ರ, ಅದನ್ನು ಪವಿತ್ರ ಮಾಡಿದ್ರೆ ಕುಡಿಬಹುದಾಗಿತ್ತು. ಅದಕ್ಕೆ ಉಪಾಯ ಏನು? ಗಂಗೆಯಲ್ಲಿ ಮುಳುಗಿಸಿದ್ರೆ ಎಲ್ಲ ಪವಿತ್ರವಾಗುತ್ತೆ ಅಂತ ಮಾತಿದೆಯಲ್ಲ, ಅದನ್ನು ಗಂಗೆಯಲ್ಲಿ ಮುಳುಗಿಸೋದು ಕುಡಿಯೋದು ಅಷ್ಟೇ. ನನಗಿದೇನು ಅಂತ ಕೂಡ ಯಾರು ಯೋಚನೆ ಮಾಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಗಂಗೆ ಎಲ್ಲವನ್ನೂ ಪವಿತ್ರ ಮಾಡತಕ್ಕಂಥವಳು ನಿಜವೇ, ಆದರೂ ಕೂಡ ಹೆಂಡದ ಸೀಸೆಯನ್ನು ಮಾತ್ರ ಪವಿತ್ರ ಮಾಡಲಾರರು, ಪವಿತ್ರ ಮಾಡಲಾರಲು. ಅಂದರೆ ಶ್ರೀರಾಮಕೃಷ್ಣ ಅವತಾರ ಪುರುಷರೇ ಆದರೂ ಕೂಡ ಇಂತಿಂಥ ಅವ್ರನ್ನ ಉದ್ಧಾರ ಮಾಡಲಾರರು ಅಂತ. ಇದೇ ಮಾತನ್ನ ಬೇರೆ ರೀತಿಯಲ್ಲಿ ಬೇರೆ ಕಡೆ ಹೇಳಿದ್ದಾರೆ ಅವರು. ಮಲೆಯ ಮಾರುತ ಮಲೆಯ ಮಾರುತ ಅಂತ ಒಂದಿದೆ, ಅದೊಂದು ಬಗೆಯ ಗಾಳಿ. ಅದು ಬೀಸತೊಡಗಿದಾಗ ಎಲ್ಲ ಮರಗಳು ಚಂದನವಾಗಿ ಬಿಡುತ್ತವಂತೆ. ಆದರೆ ಬಿದಿರು, ತೆಂಗಿನ ಮರ, ಅಡಿಕೆ ಮರ ಇಂಥವುಗಳು ಹಾಗೆ ಉಳಿದಿರುತ್ತವಂತೆ. ಯಾವ್ಯಾವ ಮರಗಳಲ್ಲಿ ತಿರುಳು ಗಟ್ಟಿಯಾಗಿ ಇದೆಯೋ, ಸತ್ವ ಇದೆಯೋ, ಅವೆಲ್ಲ ಚಂದನದ ಮರವಾಗಿ ಪರಿವರ್ತಿತವಾಗುತ್ತವಂತೆ. ಅದೊಂದು ಪ್ರತೀತಿ ಇದು. ಆದರೆ ಬಿದಿರು, ಬಾಳೆ ಇಂಥ ಮರಗಳು, ಟೊಳ್ಳು ಮರಗಳು, ಸತ್ವಹೀನವಾದ ಮರಗಳು ಹಾಗೆ ಉಳಿದಿರುತ್ತವಂತೆ. ಎಂಥ ಅವತಾರ ಪುರುಷರೇ ಬಂದರೂ ಕೂಡ ಅಂತಸ್ಸತ್ವ ಇಲ್ಲದಂತಹ ವ್ಯಕ್ತಿಗಳನ್ನು ಅವರೇನು ಮಾಡಲಾರರು ಅಂತ ತಾತ್ಪರ್ಯ. ಸ್ವಯಂ ಭಗವಂತನೇ ಏನೂ ಮಾಡಲಾರ ಅಂತ ಒಂದು ಪ್ರಶ್ನೆ. ಈ ಮಾತನ್ನ ಎಲ್ಲರೂ ತಿಳ್ಕೊಂಡಿರಬೇಕಾದ್ದು ಬಹಳ ಮುಖ್ಯ. ಅವತಾರ ಪುರುಷರಿಗೆ ಸಾಧ್ಯವಾಗದೇ ಇದ್ದ ಮೇಲೆ ಬಾಕಿ ಉಳಿದ ಸಾಧು ಸಂತರುಗಳು ಏನು ಮಾಡ್ಯಾರು ಅಂತ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಅವ್ರನ್ನ ಗೋಗರಿಯು ತಪ್ಪತ್ತೆ. ನಾವು ಇದನ್ನ ತಿಳ್ಕೊಂಡಿರೋದು ಒಳ್ಳೇದು. ನೋಡ್ರಪ್ಪ ಶ್ರೀರಾಮಕೃಷ್ಣ ಹಾಯ್ ಹೇಳಿದ್ದಾರೆ, ಇನ್ ನಾವೇನ್ ಮಾಡಕ್ಕಾಗತ್ತೆ. ಅಲ್ಲದೆ ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಉದ್ಧರೇದ ಆತ್ಮನಾತ್ಮಾನಂ ಅವಸಾದಯೇತಂತ. ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊಳ್ಬೇಕು, ನಿನ್ನ ಆತ್ಮವನ್ನು ನೀನು ಕೆಳಗಿಳಿಸಿಕೊಳ್ಬಾರದು, ನಿನ್ನ ಮನಸ್ಸನ್ನು ಕೆಳಗಿಳಿಸಿಕೊಳ್ಬಾರದು, ಮೇಲೆತ್ಕೊಳ್ಬೇಕು, ನೀನೇ ಎತ್ಕೊಳ್ಬೇಕು ಅದನ್ನ ಅಂತ. ಅವರವರ ಉದ್ಧಾರವನ್ನು ಅವರವರೇ ಮಾಡಿಕೊಳ್ಳೋದಿದ್ರೆ ಭಗವಂತನ ಕೆಲಸ ಏನಿದೆ ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ಇದರ ತಾತ್ಪರ್ಯ ಇಷ್ಟೇ, ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಭಗವಂತನ ಸಹಕಾರ ಬಂದು ಸಿಕ್ಕುತ್ತೆ ಅಂತ ಅರ್ಥ. ಅಲ್ಲಿ ತಲುಪುತ್ತೆ. ಇಂಗ್ಲಿಷಲ್ಲಿ ಒಂದು ವಾಕ್ಯ ಇದೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತ. ತಮಗೆ ತಾವೇ ಸಹಾಯ ಮಾಡಿಕೊಳ್ಳತಕ್ಕಂಥವರಿಗೆ ಭಗವಂತ ಬಂದು ನೆರವನ್ನು ಕೊಡ್ತಾನೆ ಅಂತ. ಯಾರು ಪ್ರಾಮಾಣಿಕವಾಗಿ ಭಗವಂತನಿಗಾಗಿ ವ್ಯಾಕುಲ ಬಿಡ್ತಾರೋ ಅವರ ಮನೆಯ ಬಳಿಗೇ ಭಗವಂತ ಬರ್ತಾನೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳಿಲ್ವಾ? ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇಂತಹ ಮಾತುಗಳನ್ನ. ಬಹಳ ಸ್ವಾರಸ್ಯಕರವಾದಂತಹ ಮಾತು, ಗಂಗೆಯ ನೀರು ಹೆಂಡದ ಸೀಸಿಯನ್ನ ಪವಿತ್ರಗೊಳಿಸಲಾರದು. ಹಾಗಾದ್ರೆ ಪಾಪಿಷ್ಟರಾದಂತಹ ವ್ಯಕ್ತಿಗಳಿಗೆ ಉದ್ಧಾರವೇ ಇಲ್ವೇ? ಹೆಂಡದ ಸೀಸಿಯನ್ನ ಶ್ರೀರಾಮಕೃಷ್ಣರು ಉದ್ಧಾರ ಮಾಡ ಅಂದ್ರೆ ಗಂಗೆ ಅಂತ ಹೇಳತಕ್ಕಂತಹದ್ದು ಹೆಂಡದ ಸೀಸಿಯನ್ನು ಹೇಗೆ ಪವಿತ್ರಗೊಳಿಸಲಾರದು, ಹಾಗೆ ಸಾಮಾನ್ಯ ವ್ಯಕ್ತಿಗಳನ್ನ ಪವಿತ್ರಗೊಳಿಸಲಾರರು ಅವತಾರ ಪುರುಷರು ಕೂಡ ಅಂತಂದ ಮೇಲೆ ಆ ಹೆಂಡದ ಸೀಸೆಯ ಒಳಗಡೆ ಇರತಕ್ಕಂತಹದ್ದನ್ನ ಗೊತ್ತಾಯ್ತೆ, ಗುಡಾಣುಗಟ್ಟಲೆ ಕುಡಿದಂತ ಆ ಗಿರೀಶ್ಚಂದ್ರನ ಘೋಷನ ಉದ್ಧಾರ ಮಾಡಿದಾರಲ್ಲ ಇವರು. ಈ ಪ್ರಶ್ನೆ ಹೇಳೋದಕ್ಕೆ ಸಾಧ್ಯ ಇದೆ? ಏನು ಪುಣ್ಯಕ್ಕೆ ನನ್ನ ಮನಸ್ಸಲ್ಲಿ ಈ ಪ್ರಶ್ನೆ ಎದೀತೀಗ? ಯಾಕಂದ್ರೆ ನಿಮ್ಮಲ್ಲಿ ಆಮೇಲೆ ಪ್ರಶ್ನೆ ಎದ್ದು ನಿಮ್ಮ ಅಯ್ಯೋ ಇದನ್ನು ಸ್ವಾಮಿಗಳ ಹತ್ರ ಕೇಳ್ಬಹುದಾಗಿತ್ತು, ಅವಕಾಶ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಈಗಲೇ ಎದ್ದುಬಿಡ್ತು ನನ್ನೊಳಗೇನೆ, ಅದು ಯಾರ ಮನಸ್ಸಲ್ಲಿ ಎದ್ದಿತ್ತೋ ಏನೋ ಅದು ಇಲ್ಲೇ ಎದ್ದುಬಿಡ್ತು. ತುಂಬಾ ಸ್ವಾರಸ್ಯಕರವಾದ ಪ್ರಶ್ನೆ ಇದು ಕೂಡ. ಅಂತ ಪಾಪಿಯನ್ನು ಉದ್ಧಾರ ಮಾಡಿದಾರಲ್ಲ ಶ್ರೀರಾಮಕೃಷ್ಣರು, ತ್ರಿಕಾಲಸ್ಮರಣೀಯನನ್ನಾಗಿ ಮಾಡಿದಾರಲ್ಲ, ಅಂತಹ ಉದಾಹರಣೆಗಳು ಎಲ್ಲ ಅವತಾರ ಪುರುಷರಲ್ಲೂ ಇದೆಯಲ್ಲ ಅಂದಮೇಲೆ ಶ್ರೀರಾಮಕೃಷ್ಣ ಈ ಮಾತನ್ನ ಯಾಕೆ ಹೇಳಿದ್ರು? ನಿಮ್ಮಲ್ಲಿ ಎಷ್ಟೋ ಜನರಿಗೆ ಉತ್ತರ ಹೊಡೆದಿರುತ್ತೆ, ಅಂದ್ರೆ ಇಲ್ಲಿ ಬಂದು ಹೇಳಬೇಕಾಗುತ್ತೆ, ಕಷ್ಟ ಅದೆಲ್ಲ. ಅದರಿಂದ ನಾನೇ ಹೇಳ್ಬಿಡ್ತೇನೆ, ಹೌದಾ ಅಲ್ವಾ, ಆಮೇಲೆ ನೋಡ್ಕೊಳ್ಳಿ. ಅದನ್ನ ನಾನಾಗಲೇ ಹೇಳಿದಂತೆ, ಮಲೆಯ ಮಾರುತ ಬೀಸಿದಾಗ ಗಟ್ಟಿ ಮರ ಮಾತ್ರವೇ ಚಂದನವಾಗುವಂತಹದ್ದು, ಟೊಳ್ಳು ಮರಗಳಲ್ಲ ಅಂತ ಹೇಳಿದ ಹಾಗೇನೇನೆ, ಈ ಹೊಗಳು ಭಟ್ರು ಅಂತ ಹೇಳ್ತಕ್ಕಂಥವರೆಲ್ಲ ಟೊಳ್ಳು ಮರಗಳ ಸಾಲಿಗೆ ಸೇರಿದವರು. ಗಿರೀಶ್ಚಂದ್ರ ಘೋಷ ಅಂತ ಪಾಪ ಕಾರ್ಯವನ್ನು ಮಾಡಿದ್ರೂ ಕೂಡ ಗಟ್ಟಿ ಮನುಷ್ಯ ಆತ. ಅವನ ಜೀವನ ಚರಿತ್ರೆ ಓದ್ಬೇಕು, ಆಗ ಗೊತ್ತಾಗುತ್ತೆ ಅವನು ಎಷ್ಟು ಗಟ್ಟಿ ಮನುಷ್ಯ ಅಂತ. ಅವನು ಬರೆದಂತಹ ಸಾಹಿತ್ಯವನ್ನು ಓದ್ಬೇಕು, ಅದು ಎಂಥ ಸತ್ವ ಇರತಕ್ಕಂತಹ ಸಾಹಿತ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ತರ ಸತ್ವಪೂರ್ಣವಾದಂತಹ ಸಾಹಿತ್ಯ ಹೊರಗೆ ಬರಬೇಕಾದ್ರೆ ಅವನು ಎಂಥ ಸತ್ವ ಇರಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ಮಾತನ್ನು ನಾವು ತೆಗೆದುಕೊಳ್ಬಹುದಾಗುತ್ತೆ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಅವನ ಮೇಲೆ ಅನುಗ್ರಹ ಮಾಡಿದ್ದು ಸುಮ್ಮನೆ ಅಂತ ತಿಳ್ಕೊಂಡ್ಯಾ? ಅವನಿಗೆ ಅವನಲ್ಲಿ ಅಂತಹ ಶ್ರದ್ಧೆ ಇತ್ತು, ಅಚ್ಚೊಳಿಯದ ಶ್ರದ್ಧೆ ಇತ್ತು. ಆ ಶ್ರದ್ಧೆಯನ್ನು ಗುರುತಿಸಿ ಶ್ರೀರಾಮಕೃಷ್ಣ ಅವನನ್ನು ಸ್ವೀಕರಿಸಿ ಪರಿವರ್ತನೆಗೊಳಿಸಿದ್ರು ಅಂತ ಅನ್ನೋ ಮಾತನ್ನ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ. ಜಯರಾಮ ಭಾಟಿಯಲ್ಲಿ ಆ ಗಿರೀಶ್ಚಂದ್ರ ಘೋಷ್ ಬಂದು ಕೆಲವು ತಿಂಗಳ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು. ಸುಮ್ಸುಮ್ಮನೆ ಶ್ರೀರಾಮಕೃಷ್ಣರು ಗಿರೀಶ್ಚಂದ್ರ ಘೋಷ್ ಮೇಲೆ ಕೃಪೆ ಮಾಡಿದ್ರು ಅಂತ ತಿಳ್ಕೊಂಡ್ಯಾ? ಅವನಲ್ಲಿ ಅಂತ ಶ್ರದ್ಧೆ ಇತ್ತು ಅಂತಂದ್ಬಿಟ್ರು. ಅದು ತಿರುಳು ಅಂದ್ರೆ ಅದೇನೆ, ಸತ್ವ ಅಂದ್ರೆ ಅದೇನೆ, ಆ ಬಗೆಯ ಅಚ್ಚಳಿಯದ ಶ್ರದ್ಧೆ, ವಿಚಲಿತಗೊಳ್ಳದಂತಹ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಆಗ ಅವತಾರ ಪುರುಷರು ಸಹಾಯ ಮಾಡೋಕೆ ಸಾಧ್ಯ ಆಗುತ್ತೆ. ಹೌದು, ನನ್ನನ್ನು ಉದ್ಧಾರ ಮಾಡಿ, ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಅಂಗ್ಲಾಚಿ ಬೇಡ್ಕೊಂಡಿದ್ದ ಅವನು. ನೀವು ಅಲ್ದಿದ್ರೆ ಯಾರಿನ್ನು ಮಾಡಕ್ ಸಾಧ್ಯ ಅಂತ ಆ ಸಿನಿಮಾದಲ್ಲಿ ಕೂಡ ನೀವು ನೋಡಿದ್ದೀರಿ ಯಾವ ತರಹ ಅವನು ಶ್ರೀರಾಮಕೃಷ್ಣನ ದಬಾಯಿಸಿದ್ದ ಅಂತ. ಅಂದ್ರೆ ಪ್ರೇಮದ ದಬಾವಣೆ ಅದು. ಆದ್ರೆ ಈ ಹೊಗಳು ಬಿಟ್ಟರೆ ಅದೆಲ್ಲ ಬೇಕಿಲ್ಲ, ನಾನು ಉದ್ಧಾರ ಮಾಡಿ ಬೇಕಿಲ್ಲ, ಅವನು ಕೊಡ್ತಕ್ಕಂಥ 4 ಕಾಸು 2 ಕಪ್ ಒಂದು ಕಪ್ ಕಾಫಿ ಮಸಾಲ ದೋಸೆ ಇತ್ಯಾದಿ ಸಾಕಾಗುತ್ತೆ ಅವರಿಗೆ. ಅಷ್ಟೊಳಗೆ ತೃಪ್ತರಾಗತಕ್ಕಂತಹ ಬಡಪಾಯಿಗಳು, ಅಲ್ಪಮತಿಗಳು, ಅದರಿಂದ ಅವ್ರು ಹೊಗಳ್ಕೊಂಡೇ ತಿರುಗೋದು. ಹೊಗಳ್ಕೊಳ್ಳೋದು ಯಾತಕ್ಕೆ ಅಂತ, ಹೊಗಳೋದು ಯಾತಕ್ಕೆ ಅಂತಂದ್ರೆ, ಅವ್ರು ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ಸಂಪಾದನೆ ಮಾಡಲಾರರು. ಗಿರೀಶ್ ಚಂದ್ರ ಘೋಷ ಅವನು ಅಷ್ಟು ಕುಡಿಬೇಕಾದ್ರೆ ಎಷ್ಟು ಸಂಪಾದನೆ ಮಾಡಿರ್ಬೇಕು ಯೋಚನೆ ಮಾಡಿ. ಅವನು ಸ್ವಂತ ಸಂಪಾದನೆಯಿಂದಲೇ ಕುಡ್ದ. ಅವನು ಹೆಂಡತಿ ಕರಿಮಣಿಯನ್ನು ಕೂಡ ಮಾರಿ ಕುಡಿದದ್ದಲ್ಲ ಅದು. ಅಂತ ಸತ್ವ ಇರತಕ್ಕಂಥವನು. ಅದರಿಂದ ಶ್ರೀರಾಮಕೃಷ್ಣರು ಅವನನ್ನು ಪವಿತ್ರಗೊಳಿಸಿದರು. ಈಗ ಯದುಮಲ್ಲಿಕ ಪರಮಹಂಸರಿಗೆ ವಾಗ್ದಾನ ಮಾಡಿದ್ದ, ತಾನು ತನ್ನ ಮನೆಯಲ್ಲಿ ಚಂಡೀ ಕೀರ್ತನೆಯನ್ನು ಮಾಡಿಸುವುದಾಗಿ. ಹಾಗೆ ವಾಗ್ದಾನ ಮಾಡಿದ ಮೇಲೆ ಬಹಳ ದಿನಗಳು ಕಳೆದು ಹೋದವು. ಆದರೆ ಇನ್ನೂ ಚಂಡೀ ಕೀರ್ತನೆ ಮಾತ್ರ ನಡೀಲೇ ಇಲ್ಲ. ಶ್ರೀರಾಮಕೃಷ್ಣರು ಅದನ್ನು ನೆನಪಿಸಿಕೊಟ್ಟು ಹೇಳ್ತಾರೆ, ಒಳ್ಳೆಯದು, ಚಂಡೀ ಕೀರ್ತನೆ ಸಮಾಚಾರ ಏನಾಯ್ತು? ಅದಕ್ಕೆ ಯದು ಮಲ್ಲಿಕ ಹೇಳ್ತಾನೆ, ಏನೇನೋ ಕೆಲಸಗಳು ಬಂದ್ಬಿಟ್ವೋ, ಆದ್ರಿಂದ ವ್ಯವಸ್ಥೆ ಮಾಡೋದಕ್ಕಾಗಲಿಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದೇನಿದು, ಮನುಷ್ಯನಿಗೆ ಒಂದೇ ಒಂದು ನಾಲಿಗೆ, ಆತನ ಮಾತು ಆನೆಯ ದಂತದಾಗಿರಬೇಕು, ಅವು ಹೊರಕ್ಕೆ ಬರುತ್ತವೆ ಹೊರತು ಒಳಕ್ಕೆ ಹಿಂತಿರುವುದಿಲ್ಲ. ಮನುಷ್ಯ ತನ್ನ ನಾಲಿಗೆ ತಾನು ಉಳಿಸ್ಕೋಬೇಕು. ಏನ್ ಹೇಳ್ತಿ ಯದು ಮಲ್ಲಿಕ ಹೇಳ್ತಾನೆ, ನೀವು ಹೇಳೋದೇನೋ ನಿಜ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಒಬ್ಬ ವ್ಯವಹಾರ ನಿಪುಣ, ನೀನು ಒಬ್ಬ ವ್ಯವಹಾರ ನಿಪುಣ, ನೀನು ಯಾವ ಕೆಲಸವನ್ನು ಬಹಳವಾಗಿ ಗುಣಾಕಾರ ಹಾಕಿ ಮಾಡ್ತಿ. ಬ್ರಾಹ್ಮಣನ ಹಸು ಕಡಿಮೆ ತಿನ್ನಬೇಕು, ಸಗಣಿ ಮಾತ್ರ ಹೆಚ್ಚಾಗಿ ಹಾಕಬೇಕು, ಸೊರ್ ಸೊರ್ ಅಂತ ಧಾರಾಕಾರವಾಗಿ ಹಾಲು ಕಡಿಬೇಕು. ಬ್ರಾಹ್ಮಣನ ಹಸು ಕಡಿಮೆ ತಿನ್ನಬೇಕಂತೆ, ದಸ ದಸ ಅಂತ ಸಗಣಿ ಹಾಕಬೇಕಂತೆ, ಸೊರ್ ಸೊರ್ ಅಂತ ಹಾಲು ಕರಿಬೇಕಂತೆ. ಆ ಥರ ಲೆಕ್ಕಾಚಾರದ ಮನುಷ್ಯ ನೀನು, ಎಲ್ಲ ಅನುಕೂಲಗಳು ಆಗಬೇಕು ದೇವರಿಂದ, ಎಲ್ಲ ಅನುಕೂಲಗಳು ಆಗಬೇಕು. ಆ ದೇವರಿಗೆ ಏನು ಹರಕೆ ಹೊತ್ಕೊಂಡಿದ್ಯೋ ಅದನ್ನು ಮಾತ್ರ ಮಾಡೋದಕ್ಕೆ ಖರ್ಚಾಗ್ಬಿಡುತ್ತಲ್ಲ ಅಂತ ಕಾರಣ ಹುಡುಕ್ತಿರ್ತಾರೆ. ಇಂದು ಮಾಡ್ಕೊಂಡಾಯ್ತು, ನಾಳೆ ಮಾಡ್ಕೊಂಡಾಯ್ತು, ಏನೇನೋ ತೊಂದರೆಗಳು ಉಂಟಾದವು ಅಂತ ಹೇಳಿ ಕಾರಣ ಕೊಟ್ಟನಲ್ಲ ಆತ, ಅದನ್ನು ಶ್ರೀರಾಮಕೃಷ್ಣ ಒಪ್ಕೊಳ್ಳೋದಿಲ್ಲ. ನಿಜವಾದ ಭಕ್ತಿ ಇತ್ತು ಅಂತ ಹೇಳಿದ್ರೆ ಯಾವ ಕಾರಣಗಳು ಅಡ್ಡ ಬರೋದೇ ಇಲ್ಲ. ಅವರವರಿಗೆ ಬೇಕಾದ ಕೆಲಸವನ್ನು ಮಾಡಿಕೊಳ್ಳೋದಕ್ಕೆ ಯಾರಿಗೆ ಏನು ಅಡ್ಡ ಬರುತ್ತೆ ಯೋಚನೆ ಮಾಡಿ ನೋಡಿ. ಮಳೆ ಜರ್ರಂತ ಸುರಿತಾ ಇರುತ್ತೆ, ಬೀಡಿ ಸೇದು ಅಭ್ಯಾಸ ಇರುವವನಿಗೆ ಮನೆಯಲ್ಲಿ ಬೆಂಕಿ ಪೆಟ್ಟಿಗೆ ಖಾಲಿಯಾಗಿದೆ ಅಥವಾ ಒಂದು ಬೀಡಿನೇ ಖಾಲಿಯಾಗಿದೆ ಅಂತ ತಿಳ್ಕೊಳ್ಳಿ, ಅವನೇನು ಮಾಡ್ತಾನೆ? ಹೇಗಾದರೂ ಮಾಡಿ ಪಕ್ಕದ ಮನೆಗಾದರೂ ಹೋಗಿ ಬಾಡಿಗೆ ಬೀಳು, ಅವನು ಸೇದಿದ್ರೆ ಅವನು ಮನುಷ್ಯನೇ ಅಲ್ಲ. ತಮಗೆ ಬೇಕಾದಂತಹ ಕಾರ್ಯವನ್ನು ಮಾಡಿಕೊಳ್ಳುವಲ್ಲಿ ಯಾವ ಅಭ್ಯಂತರವೂ ಅವರಿಗೆ ಅಡೆತಡೆಯಾಗಿ ನಿಲ್ಲೋದಿಲ್ಲ. ಯಾರು ಲೆಕ್ಕಾಚಾರದ ಮನುಷ್ಯನೋ, ಯಾರು ಹಣ ಖರ್ಚು ಮಾಡುವಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೂಡ ಹಣ ಖರ್ಚು ಮಾಡುವಲ್ಲಿ ಹಿಂದೆ ಮುಂದೆ ನೋಡ್ತಾನೋ, ಅವನು ದೇವರ ಹರಕೆಯನ್ನು ಈಡೇರಿಸುವಲ್ಲಿ ದೂರ ಮಾಡ್ತಾನೆ. ಶ್ರೀರಾಮಕೃಷ್ಣರು ಇಲ್ಲಿ ಅವತಾರ ಪುರುಷರಾಗಿ ಅಥವಾ ಭಗವಂತನೇ ಅವತಾರ ಪುರುಷನಾಗಿ ಬಂದು ಇಲ್ಲಿ ಒಂದು ಪ್ರಧಾನವಾದ ವಿಷಯವನ್ನು ತಿಳಿಸಿಕೊಟ್ಟು ಹೋಗ್ತಾ ಇದ್ದಾನೆ. ಹೊತ್ತ ಹರಕೆಯನ್ನು ಸಕಾಲದಲ್ಲಿ ಈಡೇರಿಸದೆ ಹೋದರೆ ದೇವರಿಗೆ ಸಂತೋಷ ಆಗೋದಿಲ್ಲ ಅಂತ. ನೀವು ಕೇಳಿರ್ಬೋದು, ಕೆಲವರು ಮನೆಗಳಲ್ಲಿ ಹೇಳಲಾರದ ಕಷ್ಟಗಳು, ಕಾರಣವಿಲ್ಲದೆ ಕಷ್ಟಗಳು, ಇದ್ಯಾಕೆ ಹೀಗಾಗುತ್ತೆ ಅಂತ ಜಾತಕ ತೋರಿಸಿದಾಗ ಅಥವಾ ಅಲ್ಲಿ ಇಲ್ಲಿ ಪ್ರಶ್ನೆ ಕೇಳಿದಾಗ ಅದೆಲ್ಲೋ ಒಂದು ಕಡೆ ಹರಕೆ ಹೊತ್ತದಿದೆ, ಅದನ್ನು ನೀವು ಸಂದಾಯ ಮಾಡಿಲ್ಲ, ಆದ್ರಿಂದ ಇದು ನೀವು ಮೊದಲು ಹೋಗಿ ಅಲ್ಲಿ ಹೋಗಿ ಆ ಹರಕೆಯನ್ನು ತೀರಿಸ್ಕೊಂಡ್ಬಿಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳುವ ಕ್ರಮ ಉಂಟು. ಆ ಹರಕೆ ಸಂದಾಯ ಮಾಡಿದ ಮೇಲೆ ಇವರಿಗೆ ಅನುಕೂಲವಾದಂತಹ ಘಟನೆಗಳು ಕೂಡ ಬೇಕಾದಷ್ಟು ಇವೆ. ಅದು ನಿಜವೇ ಹಾಗಾಗುವುದು ಉಂಟೆ, ಅದು ಕೇವಲ ಜೋಯಿಸರು ಟ್ರಿಕ್ ಇಲ್ಲದೆ ಇರಬಹುದಲ್ವೇ? ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವವರಿಗೆ ಇಲ್ಲಿ ಶ್ರೀರಾಮಕೃಷ್ಣ ಮಾತು ಸಾಕ್ಷ್ಯವಾಗಿ ನಿಲ್ತದೆ. ಕೊಟ್ಟ ಮಾತಿಗೆ ತಪ್ಪಬಾರದು, ಮನುಷ್ಯನಿಗೆ ನಾಲ್ಗೆ ಒಂದೇ ಅಂತನ್ನುವ ಮಾತು ಶ್ರೀರಾಮಕೃಷ್ಣದ ಎಷ್ಟು ಸ್ವಾರಸ್ಯಕರವಾಗಿದೆ ನೋಡಿ. ಆದರೆ ಮನುಷ್ಯನ ನಾಲ್ಗೆಗೆ ಮೂಳೆ ಇಲ್ಲ ಅಂತ ಇನ್ನೊಂದು ಮಾತಿದೆ, ಅಂದ್ರೆ ಅದು ಹಾಗೂ ಹೊರಳುತ್ತೆ, ಇದು ಹೀಗೂ ಹೊರಳುತ್ತೆ ಅಂತ ಪೇಪರ್ಲಿ ಬರುತ್ತದೆ. ಮಂತ್ರಿ ಒಬ್ಬ ಹೀಗೆ ಹೇಳಿದ್ದಾನೆ ಅಂತ ಮರುದಿವಸ ಪೇಪರ್ಲಿ ಬರ್ತದೆ, ಅದೇ ಮಂತ್ರಿ ಹೇಳ್ತಾನೆ ನಾನು ಹಾಗೆ ಹೇಳಿಲ್ಲ ಅಂತ. ಅದರ ಮರುದಿವಸ ಇನ್ನೊಂದು, ಈ ರೀತಿಯಲ್ಲಿ ಮಾತು ಬದಲಾಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಅದನ್ನು ಬಹಳಷ್ಟು ನೋಡ್ತಾ ಇರ್ತೀವಿ. ನಮಗೆ ಅನುಕೂಲವಾಗುವಂತೆ ನಮ್ಮ ಮಾತುಗಳನ್ನೇ ನಾವು ಬದಲಾಯಿಸ್ತಾ ಇರ್ತೇವೆ. ಅದನ್ನು ಎಷ್ಟು ಜಾಣ್ಮೆಯಿಂದ ಬದಲಾಯಿಸಬಹುದು ಅಷ್ಟು ಜಾಣ್ಮೆಯಿಂದ ಬದಲಾಯಿಸುವುದಕ್ಕೆ ಅದನ್ನು ಕೆಲವು ತಾತ್ವಿಕ ಹಿನ್ನೆಲೆಯನ್ನು ಕೊಟ್ಟು ಬದಲಾಯಿಸ್ತಕ್ಕಂಥವರು ಕೂಡ ಜಾಣರು ಕೂಡ ಇರ್ತಾರೆ. ಆದರೆ ಸರಳತೆ ಅಂತ ಹೇಳ್ತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ ಯಾವ ಲೆಕ್ಕಾಚಾರವೂ ಬರೋದೇ ಇಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಆನೆಯ ದಂತದ ಉದಾಹರಣೆ ಕೊಡೋದು ನೋಡಿ. ಆನೆಯ ದಂತ ನಾಲ್ಗೆ ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಕೈ ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ. ಆನೆಯ ದಂತ ಮುಂದೆ ಹೋಗುವುದೊದ್ದೇ ಅದು ಗೊತ್ತಿರೋದು, ವಾಪಸ್ ಹಿಂದೆ ಬರೋದಿಲ್ಲ. ಆ ರೀತಿಯಲ್ಲಿ ಮನುಷ್ಯ ಕೊಟ್ಟಂತಹ ಮಾತು ಆ ರೀತಿಯಲ್ಲಿ ಇರಬೇಕು ಅಂತ ಹೇಳತಕ್ಕಂಥದ್ದು ಗಮನೀಯವಾದಂತಹ ಒಂದು ಉದಾಹರಣೆ ಇದು. ಶ್ರೀರಾಮಕೃಷ್ಣ ಈ ವಿಷಯದಲ್ಲಿ ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಅಂತನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮನುಷ್ಯನಿಗೆ ನಾಲ್ಗೆ ಒಂದು, ಅದು ಆನೆಯ ದಂತದ ಹಾಗಿರಬೇಕು, ಮನುಷ್ಯ ತನ್ನ ನಾಲ್ಗೆ ಉಳಿಸಿಕೊಳ್ಳಬೇಕು, ಇಂತಹ ಮಾತುಗಳನ್ನ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನು ಅಥವಾ ಇದ ಸಾಧು ಸಂತರು ಈ ಬಗೆಯಿಂದ ಹೇಳಿದಂತಹ ಮಾತುಗಳನ್ನು ನಾವು ನೆನಪಿಟ್ಟುಕೊಂಡು ಆಚರಿಸಿದಲ್ಲಿ ನಮ್ಮ ಸಮಾಜ ಯಾತಕ್ಕೆ ಕೆಟ್ಟೋದೀತು? ಯಾತಕ್ಕೆ ಕೆಟ್ಟೋದೀತು? ನಂಬಿಕೆ, ಪರಸ್ಪರರಲ್ಲಿ ನಂಬಿಕೆ. ಯಾವಾಗ ಪರಸ್ಪರರಲ್ಲಿ ಅಜಾಗರೂಕತೆಯಿಂದ ಕಾರಣಾಂತರಗಳಿಂದ ನಂಬಿಕೆ ಕೆಟ್ಟೋಯ್ತು, ಮಾನುಷ ವ್ಯವಹಾರ ಹಾಳಾಯಿತು ಅಂತಲೇ ಅರ್ಥ. ಮಾನುಷ ವ್ಯವಹಾರ, ಮಾನುಷ ಸಂಬಂಧ ಹಾಳಾಯ್ತು ಅಂತಲೇ ಅರ್ಥ. ಸುಮ್ಮನೆ ವಚನ ವೇದ ಓದ್ಕೊಂಡು ಹೋದ್ರೆ ಏನ್ ಸಿಗುತ್ತೆ? ನಮ್ಮ ಜೀವನದಲ್ಲಿ ಏನ್ ಪರಿವರ್ತನೆ ಆಗುತ್ತೆ? ಇದ್ರ ಕಡೆಗೆ ಎಲ್ಲರ ಗಮನವನ್ನು ಸೆಳೆಯೋದಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಯಾವಾಗ ಆ ಮಾತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ಒಂದು ದೃಢ ನಿಶ್ಚಯ ನಮ್ಮಲ್ಲಿ ಬರುತ್ತದೋ ಆಗ ಲೌಕಿಕವಾಗಿಯೂ ನಾವು ಉದ್ಧಾರವಾಗ್ತೇವೆ, ಭಗವಂತನ ವಿಷಯದಲ್ಲೂ ಕೂಡ ನಾವು ಉದ್ಧಾರವಾಗ್ತೇವೆ, ಭಗವಂತನ ಸಾಕ್ಷಾತ್ಕಾರಕ್ಕೂ ಕೂಡ ನಾವು ಅರ್ಹರಾಗ್ತೇವೆ. ಒಬ್ರು ಕೇಳಿದ್ರು ಧ್ಯಾನವನ್ನ ಅನುಕೂಲ ಆದಾಗಲೆಲ್ಲ ಮಾಡಿದಾಗುವುದಿಲ್ವಾ ಅಂತ. ಆಗುತ್ತೆ, ಆದರೆ ಒಂದು ಕ್ಲುಪ್ತವಾದ ಸಮಯ ಅಂತ ಕೂಡ ಮಾಡಿಕೊಳ್ಬೇಕು. 10 ನಿಮಿಷವಾದರೂ ಸರಿಯೇ. ಆ ಕ್ಲುಪ್ತವಾದ ಸಮಯದಲ್ಲಿ ಯಾವ ಸಮಯ 8:10 8:20 ಬೆಳಿಗ್ಗೆ, ಸಂಜೆ 8:10 8:20 ಈ ರೀತಿಯಲ್ಲಿ 10 ನಿಮಿಷ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ ಅದನ್ನ. ಈ 10 ನಿಮಿಷವನ್ನ ನಾನು ಭಗವದ್ ಧ್ಯಾನಕ್ಕಾಗಿ ಉಪಯೋಗಿಸ್ತೇನೆ ಅಂತ ಸಂಕಲ್ಪ ಮಾಡಿ ಆ ಹೊತ್ತು ಎಲ್ಲಿದ್ರೂ ಕೂಡ ಕೂತ್ಬಿಡ್ಬೇಕು. ಆಮೇಲೆ ಉಳಿದ 24 ಗಂಟೆ ಇದೆ, ಕೇವಲ 10 ನಿಮಿಷ ತಾನೆ, ಉಳಿದ 24 ಗಂಟೆ ಇದೆ. ಆಗ ಯಾವಾಗ ಸಮಯ ಸಿಗುತ್ತೋ ಆವಾಗ ಮಾಡ್ಕೊಂಡು ಬನ್ನಿ. ಅಂತ ಅವರಿಗೆ ಹೇಳಿ ಆಮೇಲೆ ಹೇಳಿದೆ ಯಾತಕ್ಕೋಸ್ಕರ ಇದು ಅಂತ. ಎರಡು ಪ್ರಮುಖ ಉದ್ದೇಶಗಳಿವೆ ಕ್ಲುಪ್ತ ಸಭೆಯಲ್ಲಿ ಮಾಡ್ಕೊಂಡು ಬರತಕ್ಕಂಥದ್ದಕ್ಕೆ ಎರಡು ಉದ್ದೇಶಗಳಿವೆ. ಒಂದು, ನಮ್ಮ ಈ ಚಂಚಲವಾದ ಮನಸ್ಸು ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದು ಗೂಟ ಒಂದು ಹಗ್ಗ ಅಂತ ಬೇಕು, ಕಟ್ಟಬೇಕು ಅದನ್ನ. ಈ ಕ್ಲುಪ್ತತೆಯನ್ನು ಅಭ್ಯಾಸ ಮಾಡಿದಾಗ ಆ ಸಮಯ ಬಂತು ಅಂದ್ರೆ ಅದು ಕೂತ್ಕೊಳ್ಳಕ್ಕೆ ಇಷ್ಟಪಡುತ್ತದೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಸ್ವಭಾವಕ್ಕೆ ಅಧೀನ ಅಥವಾ ಅಭ್ಯಾಸಕ್ಕೆ ಅಧೀನ, ಸ್ವಭಾವ ಅಲ್ಲ ಅಭ್ಯಾಸಕ್ಕೆ ಅಧೀನ. ಅಭ್ಯಾಸಕ್ಕದು ಕಟ್ಟು ಬೀಳುತ್ತದೆ. ಯಾವುದನ್ನೇ ಅಭ್ಯಾಸ ಮಾಡಿ ಅದು ಹಾಗೇ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಒಂದು ಉದಾಹರಣೆಗೆ, ಆಫೀಸ್ನಿಂದ ಮನೆಗೆ ಅಥವಾ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ದಿನಗಟ್ಟಲೆ ವರ್ಷಗಟ್ಟಲೆ ಹೋಗಿ ಹೋಗಿ ಹೋಗಿ ಅಭ್ಯಾಸವಾಗಿ ಕೆಲವು ಸತಿ ಕೆಲವರು ದಾರಿಯಲ್ಲಿ ಕಣ್ಣು ಮುಚ್ಕೊಂಡು ಹೋಗುವಂತಹದ್ದು ಉಂಟು. ನಾನು ಅದನ್ನು ಮಾಡಿ ನೋಡಿದ್ದೇನೆ. ಎಲ್ಲೋ ಒಂದ್ ಕಡೆ ತಿರುಗು ಬರುತ್ತದೆ, ಸಹಜವಾಗಿ ತಿರ್ಕೊಳ್ಳುತ್ತದೆ ನಮ್ಮ ಕಾಲು. ಅಭ್ಯಾಸ ಬಲ ಅಲ್ಲಿವರೆಗೆ ಅಭ್ಯಾಸ ಸರ್ತಿ. ಎಷ್ಟೋ ಜನ ಕುರುಡ್ರು ಎಷ್ಟು ಅದ್ಭುತವಾಗಿ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯವಾಗುತ್ತೆ. ಆ ಅಭ್ಯಾಸ ದೃಢವಾದಾಗ ಮನಸ್ಸಿನಲ್ಲಿ ಏನ್ ಬೇಕಾದರೂ ಸಾಧ್ಯವಾಗುತ್ತದೆ ಆ ಸಮಯದಲ್ಲಿ ಮಾಡೋದಕ್ಕೆ. ಆ ಸಮಯದಲ್ಲಿ ಒಂದು ವಿಶೇಷ ಶಕ್ತಿ ಬಂದ್ಬಿಡುತ್ತೆ, ಮನಸ್ಸು ಅದಕ್ಕೆ ಅಣಿಯಾಗಿರುತ್ತೆ. ಇದು ಒಂದು ಅದರ ಉದ್ದೇಶದಲ್ಲಿ. ಇನ್ನೊಂದು ಉದ್ದೇಶ ಇದೆ ಏನು ಅಂತ ಹೇಳಿದ್ರೆ, ಆ ಒಂದು ಕ್ಲುಪ್ತ ಸಮಯದಲ್ಲಿ ನಾವು ದೇವರಿಗೆ ಮಾತು ಕೊಟ್ಬಿಟ್ಟಿರ್ತೇವೆ. ಹೇ ಭಗವಂತ, ಈ ಹೊತ್ತಿಗೆ ನಾನು ಕೂತ್ಕೊಡ್ತೇನೆ, ನೀನು ಕರೆಯೋದಕ್ಕೋಸ್ಕರ ಖಂಡಿತವಾಗಿ ನೀನು ದರ್ಶನ ಕೊಡಲೇಬೇಕು ಆಗ ಅಂತ ನಮಗೂ ಅವನಿಗೂ ಒಂದು ಕರಾರಾಗ್ಬಿಟ್ಟಿರುತ್ತೆ. ಆ ಸಮಯಕ್ಕೆ ನಾನು ಕೂತ್ಕೊಳ್ಳೋದು, ಆ ಸಮಯಕ್ಕೆ ಸರಿಯಾಗಿ ಅವನು ಬರೋದು ಅಂತ. ಯಾಕೆಂದ್ರೆ ಬಾಕಿ ಉಳಿಸಿದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಇರುತ್ತವಲ್ಲ, ದೇವರು ಬಂದರೂ ಕೂಡ ನಮಗೆ ಅವನಿಗೆ ಉಪಚರಿಸೋದಕ್ಕೆ ಸಮಯ ಇರೋದಿಲ್ಲ. ಅದಕ್ಕೋಸ್ಕರ ಆ ಒಂದು ನಿಯತವಾದಂತಹ ಕ್ಲುಪ್ತವಾದಂತಹ ಸಮಯದಲ್ಲಿ ಕೂತ್ಕೊಂಡು ಅವನಿಗಾಗಿ ಕಾಯಬೇಕು. ಆದರೆ ಹೀಗೆ ಒಂದು ತಿಂಗಳು ಎರಡು ತಿಂಗಳು ಮಾಡಿದ ಮಾತ್ರಕ್ಕೆ ಆಗತ್ತೆ ಅಂತ ಅರ್ಥ ಅಲ್ಲ. ಆದರೆ ಬರ್ತಾ ಬರ್ತಾ ಆ ಒಂದು ಸಮಯದಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ. ಆ ಪರಮಾತ್ಮನ ಒಂದು ಬಗೆಯ ಆವಿರ್ಭಾವ ಆ ಸಂದರ್ಭದಲ್ಲಿ ಅವ್ಯಕ್ತವಾಗಿ ಆದರೂ ಆಗಿರುತ್ತೆ. ಅದರ ಪರಿಣಾಮವಾಗಿ ನಮಗೇನೋ ಒಂದು ಬಗೆಯ ಪರಮಾತ್ಮನ ಸಾನ್ನಿಧ್ಯ ಭಾಸವಾಗುತ್ತೆ. ಭಾಸವಾಗುವಷ್ಟರ ಮಟ್ಟಿಗಾದರೂ ಅವನು ತನ್ನ ಸಾನ್ನಿಧ್ಯವನ್ನು ಅಲ್ಲಿ ಉಂಟು ಮಾಡಬಲ್ಲ. ಪ್ರತ್ಯಕ್ಷ ದರ್ಶನವಲ್ಲದಿದ್ದರೂ ಕೂಡ ಪರೋಕ್ಷಾನುಭವ ಮಾಡಿಸಿಕೊಡಬಲ್ಲ. ಆದ್ರಿಂದ ಆ ಒಂದು ಮಾತು ಕೊಡೋದು ಭಗವಂತನಿಗೆ, ನಾವು ಕೊಟ್ಟಂತ ಮಾತನ್ನ ನಾವು ಉಳಿಸಿಕೊಳ್ಬೇಕಾಗುತ್ತಲ್ಲಿ. ಯಾಕೆಂತಂದ್ರೆ ಒಂದು ತಿಂಗಳು ಎರಡು ತಿಂಗಳು ಮಾಡಿ ಭಗವಂತ ಸಾಕ್ಷಾತ್ಕಾರ ಆಗದೇ ಇತ್ತು ಅಂತ ಹೇಳಿದ್ರೆ ಅವನು ಮೂರನೇ ತಿಂಗಳಿಗೆ ಬರೋಕೆ ಶುರು ಮಾಡಿಬಿಟ್ಟಿರ್ತಾನೆ. ಆಗ ನಾವು ಅವನು ಹೇಗಿದ್ರು ಬರೋದಿಲ್ವಲ್ಲ, ಇದೊಂದು ಕೆಲಸ ಮಾಡ್ಕೊಂಡು ಬರೋಣ ಆಮೇಲೆ ಕೂತಾಯ್ತು ಅಂತ ಹೇಳಿದ್ರೆ ಅವನು ಬಂದಾಗಿರುತ್ತೆ. ಅವನು ಆಮೇಲೆ ನಾವು ಬಂದು ಕೂತ್ಕೊಂಡ್ಬಿಟ್ಟು ಅವನು ಅಷ್ಟೊತ್ತಿಗೆ ಹೊರಟೋಗ್ಬಿಟ್ಟಾಗಿರುತ್ತೆ. ಇದು ಒಂದು ಭಾವನೆಯ ಅಂಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲು ಮೊದಲು ಇದು ಭಾವನೆ, ಆಮೇಲೆ ಆಮೇಲೆ ಅದು ನಿಜ. ಈ ರೀತಿಯಲ್ಲಿ ನಾವು ಭಗವಂತನನ್ನು ಆ ಸಮಯಕ್ಕೆ ಕಟ್ಟಿ ಹಾಕಿಬಿಡ್ಬೇಕು. ಈ ಒಂದು ದೃಷ್ಟಿಯಿಂದ ಈ ಮಾತು ಉಳಿಸಿಕೊಳ್ಳುವಂತಹದ್ದು ಬಹಳಷ್ಟು ಕೆಲಸ ಮಾಡುತ್ತೆ. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ನಾವು ಗಮನಿಸಬೇಕು. ಯದುಮಲ್ಲಿಕಾ ಎಷ್ಟೇ ವಾದ ಮಾಡತಕ್ಕಂತಹ ಚತುರ್ನಾದರೂ ಕೂಡ ಈ ಮಾತನ್ನು ಒಪ್ಪಿಕೊಳ್ತಾನೆ, ನೀವು ಹೇಳೋದೇನು ನಿಜ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವು ಒಬ್ಬ ವ್ಯವಹಾರ ನಿಪುಣ ಇತ್ಯಾದಿ. ಈಗ ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಯದುಮಲ್ಲಿಕನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಸ್ವಭಾವ ಏನು ಅನ್ನೋದು ನನಗೆ ಅರ್ಥವಾಯಿತು. ಅದು ಅರ್ಧ ಬೆಚ್ಚಿಗೆ ಅರ್ಧ ತಣ್ಣಿಗೆ. ನೀನು ಭಗವಂತ ಮತ್ತು ಜಗತ್ತು ಎರಡರಲ್ಲೂ ಮನಸ್ಸಿಟ್ಟಿದ್ಯ. ಈ ಮಾತು ನಿಮಗೀಗಲೇ ಅರ್ಥ ಆಯಿತು. ಭಗವಂತನಲ್ಲೇ ಸಂಪೂರ್ಣ ಮನಸ್ಸಿಡಬೇಕು, ಭಗವಂತನ ಸೃಷ್ಟಿ ಕಡೆಗೆ ಆಸಕ್ತಿ ಇರಬಾರದು ಅಂತ ಈ ಮಾತಿನ ಅರ್ಥ. ಆದರೆ ಇದೇ ಶ್ರೀರಾಮಕೃಷ್ಣರು ಬಲರಾಮ್ ಬೋಸ್ ಮೊದಲಾದಂತಹ ಕೆಲವು ಭಕ್ತರಿಗೆ, ಹೋಗು ನಿನಗೆ ಭೋಗವೂ ಇದೆ ಯೋಗವೂ ಇದೆ ಅನುಭವಿಸು, ಜಗತ್ತು ಮತ್ತು ದೇವರು ಎರಡನ್ನೂ ಅನುಭವಿಸುವಂತಹ ಸ್ಥಿತಿಯೂ ಕೂಡ ಒಂಟು ಭಗವಂತನ ಕೃಪೆಯಿಂದ. ಆ ಮಾತನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ನೀನು ಜಗತ್ತು ಮತ್ತು ದೇವರು ಎರಡರಲ್ಲೂ ಮನಸ್ಸಿಟ್ಟಿದೆಯೇ, ನೀನೊಬ್ಬ ಲೆಕ್ಕಾಚಾರದ ಮನುಷ್ಯ, ನಿನ್ನ ಸ್ವಭಾವ ಏನು ಅಂತ ಅನ್ನೋದು ನನಗೆ ಅರ್ಥ ಆಯಿತು, ಅರ್ಧ ಬೆಚ್ಚಿಗೆ ಅರ್ಧ ತಣ್ಣಗೆ ಅಂತ. ಅಂದ್ರೆ ಭಗವಂತನ ಮೇಲೆಯೇ ಮನಸ್ಸಿಟ್ಟಿರ್ತಕ್ಕಂತಹ ವ್ಯಕ್ತಿ ಪೂರ್ತಿ ಬೆಚ್ಚಿಗೆ, ಸ್ವಲ್ಪ ಜಗತ್ತಿನ ಮೇಲೆ ಸ್ವಲ್ಪ ಭಗವಂತನ ಮೇಲೆ ಇಟ್ಟರೆ ಅರ್ಧ ಬೆಚ್ಚಿಗೆ ಅರ್ಧ ತಣ್ಣಗೆ. ತಣ್ಣಗಿರ್ತಕ್ಕಂಥ ಅದು ಯಾರಿಗೆ ಇಷ್ಟ ಆಗುತ್ತೆ? ಅಂದ್ರೆ ಭಗವಂತನ ಮೇಲೆ ಪ್ರೇಮ ಬೆಳೆಸಿದವನಲ್ಲಿ ಒಂದು ಬಗೆಯ ಕಾವು ಇರುತ್ತೆ ಅಂತ ಇಲ್ಲಿ ನಮಗೊಂದು ಸೂಚನೆ ಸಿಕ್ಕುತ್ತೆ. ಭಕ್ತಿಯ ಕಾವು, ಶ್ರದ್ಧೆಯ ಕಾವು, ನಂಬಿಕೆಯ ಕಾವು, ನಿಷ್ಠೆಯ ಕಾವು, ಇದು ನಮ್ಮಲ್ಲಿ ಇರಬೇಕಾಗುತ್ತೆ. ಯಾರು ನಿಷ್ಠೆಯಿಂದ ತಮ್ಮ ತಮ್ಮ ಸಾಧನೆಯಲ್ಲಿ ನಿರತರಾಗಿರುತ್ತಾರೋ ಅವರ ವ್ಯಕ್ತಿತ್ವದಲ್ಲಿ ಒಂದು ಕಾವು ಇರುತ್ತೆ. ಆ ಕಾವಿಗೆ ಅನುಸಾರವಾಗಿ ಅವರು ಸುತ್ತಮುತ್ತ ಇರುವವರ ಮೇಲೆ ಪ್ರಭಾವ ಬೀರುತ್ತಾರೆ. ಪ್ರಭಾವ ಬೀರುವ ದೃಷ್ಟಿಯಿಂದ ಕಾವು ಬರೆಸಿಕೊಂಡದ್ದಲ್ಲ, ಆದರೆ ಕಾವು ಬರೆಸಿಕೊಂಡದ್ರಿಂದ ಪ್ರಭಾವ ಬೀಳುತ್ತೆ. ಇದರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಕಾಮಾರಪುಕುರಕ್ಕೆ ಹೋಗಿದ್ದಾಗ ಈ ಊರಿನ ಆ ಜಮೀನ್ದಾರ ತಾನೇ ತಾನಾಗಿ ನಮ್ಮ ಬಡ ಮನೆಗೆ ಬಂದು ನನ್ನ ಮಾತಾಡಿಸಿದ್ದೆ, ಆದರೆ ನನ್ನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡ್ರಂತೆ. ಅವರೇ ಹೇಳೋ ಮಾತಿದು. ಅದಕ್ಕನುಸಾರವಾಗಿ ಒಂದು ದಿವಸ ಅವನು ಹುಡುಕೊಂಡು ಬಂದ್ಬಿಟ್ಟು, ಮಹಾಶಯರೇ ಹೇಗಿದ್ದೀರಿ ಅಂತ ಹೇಳಿ ಬಹಳ ಭಕ್ತಿಯಿಂದ ಮಾತಾಡ್ಕೊಂಡು ಹೋದಂತೆ ಅವನು. ಆಗ ಅವರಿಗೆ ಸಮಾಧಾನ ಆಯ್ತಂತೆ, ಹಾ ನನ್ನಲ್ಲಿ ಶಕ್ತಿ ಇದೆ ಅಂತ. ಇದು ಭಕ್ತಿಯ ಕಾವು, ಇದು ಆಧ್ಯಾತ್ಮಿಕ ಶಕ್ತಿಯ ಕಾವು. ಇದು ಬೇಕು. ಶಕ್ತಿ ಇಲ್ಲದಿದ್ದ ಮೇಲೆ ನಾವು ಎಷ್ಟು ಜಪ ಮಾಡಿದ್ರೇನು, ಎಷ್ಟು ನಮಸ್ಕಾರ ಮಾಡಿದ್ರೇನು, ಒಳ್ಳೇದಾಗುತ್ತಪ್ಪ ಅಂತನು ಮಾತು ಬೇರೆ. ಅದೆಲ್ಲ ಒಳ್ಳೇದು, ಮಾಡಬೇಕಾದ್ದು ಅಂತ ಮಾಡೋದಿದೆಯಲ್ಲ ಅದು ಬೇರೆ. ಆದರೆ ಒಂದು ಬಗೆಯ ಕಾವು ಉತ್ಪನ್ನ ಆಗಬೇಕು. ಭಕ್ತಿಯ ಕಾವು, ಸುತ್ತಮುತ್ತ ಇರತಕ್ಕಂಥ ಜನ ಪ್ರಭಾವಿತರಾಗಬೇಕು. ಇಲ್ಲಿ ಶ್ರೀರಾಮಕೃಷ್ಣ ಇವನನ್ನು ಅರ್ಧ ಬೆಚ್ಚಿಗೆ ಅರ್ಧ ತಣ್ಣಗೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇವನಿಗೆ ಆತಕ್ಕೆ ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅಲ್ಲಿ ಬಲರಾಮ್ ಬೋಸ್ಗೆ ಹೇಳಿದ್ರು ನಿನಗೆ ಯೋಗವೂ ಇದೆ ಭೋಗವೂ ಇದೆ ಜಗತ್ತು ಇದೆ ಪರಮಾತ್ಮನೂ ಇದ್ದಾನೆ ತಗೋ ಅನುಭವಿಸು ಅಂತ ಹೇಳಿ, ಇವನಿಗೆ ಹೀಗೆ ಹೇಳಬೇಕಾದ ಏನು ಕಾರಣ? ಇವನಿಗೂ ಹಾಗೆ ಹೇಳ್ಬೋದಲ್ಲ, ಎರಡನ್ನೂ ಇಟ್ಕೊಳ್ಬಹುದಲ್ಲ. ನೋಡಿ, ಇದೊಂದು ಪ್ರಶ್ನೆ ಇದು. ಈ ಪ್ರಶ್ನೆ ಎತ್ಕೊಳ್ಬೇಕು, ಯಾತಕ್ಕೆ ಅದು ಅಂತ. ಯಾತಕ್ಕೆ ಅಂತಂದ್ರೆ, ಈ ಯದುಮಲ್ಲಿಕನ ವಿಷಯದಲ್ಲಿ, ಈ ಜಗತ್ತನ್ನ ಅನುಭವಿಸುವ ವಿಷಯದಲ್ಲಿ ಭಗವಂತನ ಸ್ಯಾಂಕ್ಷನ್ ಇಲ್ಲ. ಅಲ್ಲಿ ಬಲರಾಮ್ ಬೋಸನ ವಿಷಯದಲ್ಲಿ ಭಗವಂತನ ಸ್ಯಾಂಕ್ಷನ್ ಇದೆ. ಸ್ಯಾಂಕ್ಷನ್ ಅಂತಂದ್ರೆ ಮಂಜೂರಾತಿ. ಅವನ ಭಕ್ತಿಯನ್ನು ಕಂಡು ಹೇಗಿದ್ರು ಅವನು ಗೃಹಸ್ಥ, ಅವನು ಆ ಲೌಕಿಕ ಭೋಗವನ್ನು ಒಂದಿಷ್ಟು ಅನುಭವಿಸ್ಲಿ. ಭೋಗ ಅಂದ್ರೆ ಬರೀ ಭೋಗ ವಿಲ ಅಂತ ಅರ್ಥ ಅಲ್ಲ, ಲೌಕಿಕ ಜೀವನದಲ್ಲಿ ಇರುವಂತಹದ ಅರ್ಥ. ಅವೆರಡನ್ನು ಭಗವಂತ ಪ್ರಸಾದ ರೂಪವಾಗಿ ಕೊಟ್ಬಿಟ್ಟೆ. ಆದರೆ ಇವನು ಆ ಒಂದು ಅನುಗ್ರಹಕ್ಕೆ, ಆ ಒಂದು ಮಂಜೂರಾತಿಗೆ ಇನ್ನೂ ತಯಾರಾಗಿಲ್ಲ. ಅವನ ಭಕ್ತಿ ಅಷ್ಟು ಜೋರಾಗಿಲ್ಲ, ಅರ್ಧ ಬೆಚ್ಚಿಗೆ ಅರ್ಧ ತಣ್ಣಿಗೆ. ಆ ಭಕ್ತಿಯ ಕಾವು ಚೆನ್ನಾಗಿ ಬಂದು ಹೇಳಿದ್ರೆ ಆಗ ಎರಡು ಕೂಡ ಪ್ರಾಪ್ತವಾಗುತ್ತೆ. ಅಂದ್ರೆ ಭಗವಂತನಿಂದ ಮಂಜೂರಾತಿ ಆಗಬೇಕು ಅಂತ ತಾತ್ಪರ್ಯ. ಯದು ಮಲ್ಲಿಕ ಈಗ ಪರಮಹಂಸರಿಗೂ ಅವರ ಭಕ್ತರಿಗೂ ಹಣ್ಣು ಹಂಪಲು ಮತ್ತು ಸಿಹಿ ತಿಂಡಿಗಳನ್ನು ಉಪಹಾರ ಮಾಡಿಸಿದ ಬಳಿಕ ಪರಮಹಂಸರು ಖೇಲಾತ್ ಘೋಷ್ ಎಂಬವನ ಮನೆಗೆ ಹೊರಟರು. ಖೇಲಾತ್ ಘೋಷನ ಮನೆಯೇನೋ ಬಹಳ ದೊಡ್ಡ ಭವನವೇ, ಆದರೆ ಅದು ಬಿಟ್ಟು ಬಿಟ್ಟು ಮನೆಯ ಹಾಗೆ ಕಂಡಿತು. ಮಾಸ್ಟರ್ ಮಾಷೆ ಹೇಳುವಂತಹದ್ದು, ಮನೆಗೆ ಪ್ರವೇಶ ಮಾಡಿ ಮುಂದುವರಿಯುತ್ತಿದ್ದ ಹಾಗೆಯೇ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಮಾಸ್ಟರ್ ರಾಮಲಾಲ ಇನ್ನೂ ಕೆಲವು ಮಂದಿ ಭಕ್ತರು ಅವರೊಡನೆ ಇದ್ದಾರೆ. ಪರಮಹಂಸರನ್ನು ಆಹ್ವಾನಿಸಿದ್ದವನು ಖೇಲಾತ್ ಘೋಷನ ಭಾವ. ಆತ ವೈಷ್ಣವ, ಆಗಲೇ ಮುದುಕನಾಗಿದ್ದಾನೆ, ಮೈ ಮೇಲೆ ತಿಲಕಾದಿ ಮುದ್ರೆಗಳನ್ನು ಹಾಕಿಕೊಂಡಿದ್ದಾನೆ, ಕೈಯಲ್ಲಿ ಹರಿನಾಮ ಚೀಲ ಹಿಡಿದಿದ್ದಾನೆ, ಜಪದ ಚೀಲ ಹಿಡ್ಕೊಂಡಿದ್ದಾನೆ. ಆತ ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರ ದರ್ಶನ ಪಡೀತಾ ಇದ್ದ. ಆದರೆ ಕೆಲ ವೈಷ್ಣವರಿಗೆ ಬಹಳ ಸಂಕುಚಿತ ಬುದ್ಧಿ, ಅವರು ಶಾಕ್ತರನ್ನ ವೇದಾಂತಿಗಳನ್ನ ಬಹಳವಾಗಿ ನಿಂದಿಸ್ತಾರೆ. ಪರಮಹಂಸರು ಈಗ ಈ ಮನುಷ್ಯನೊಡನೆ ಮಾತನಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ನಮ್ಮ ಧರ್ಮವೇ ಸರಿ, ಉಳಿದವರದೆಲ್ಲ ತಪ್ಪು ಅಂತನೋ ಭಾವನೆ ಒಳ್ಳೆಯದಲ್ಲ. ನಮ್ಮ ಧರ್ಮವೇ ಸರಿ, ಉಳಿದವರದೆಲ್ಲ ತಪ್ಪು ಎಂಬ ಭಾವನೆ ಒಳ್ಳೆಯದಲ್ಲ. ಭಗವಂತ ಒಬ್ಬನೇ ವಿನ ಇಬ್ಬರಲ್ಲ, ಆತನನ್ನ ಬೇರೆ ಬೇರೆ ಜನರು ಭಿನ್ನ ಭಿನ್ನ ಹೆಸರಿನಿಂದ ಕರೀತಾರೆ. ಕೆಲವರು ಆತನನ್ನ ಗಾಡ್ ಅಂತ ಕರೀತಾರೆ, ಇನ್ನು ಕೆಲವರು ಅಲ್ಲಾ ಅಂತ ಕರೀತಾರೆ, ಇನ್ನು ಕೆಲವರು ಆತನನ್ನೇ ಕೃಷ್ಣ, ಶಿವ, ಬ್ರಹ್ಮ ಹೀಗೆಲ್ಲ ಕರೀತಾರೆ. ಉದಾಹರಣೆಗೆ ಕೊಳದ ನೀರು, ಒಂದು ಸ್ನಾನ ಘಟ್ಟದವರು ಅದನ್ನ ಜಲ ಅಂತ ಕರೀತಾರೆ, ಇನ್ನೊಂದು ಘಟ್ಟದವರು ಘಟ್ಟ ಅಂತಂದ್ರೆ ಮೆಟ್ಲು, ಇನ್ನೊಂದು ಮೆಟ್ಲಲ್ಲಿ ಹೋಗಿ ಅದೇ ನೀರನ್ನು ಹಿಡಿದು ಅದನ್ನು ವಾಟರ್ ಅಂತ ಕರೀತಾರೆ, ಮತ್ತೊಂದು ಮೆಟ್ಲಿನಲ್ಲಿ ನಿಂತ್ಕೊಂಡವರು ಪಾನಿ ಅಂತ ಕರೀತಾರೆ, ಇನ್ನು ಹಿಂದೂಗಳು ಅದನ್ನ ಜಲ ಅಂತ, ಕ್ರಿಶ್ಚಿಯನರು ವಾಟರ್, ಮುಸಲ್ಮಾನರು ಪಾನಿ ಅಂತ ಹೀಗೆ ಕರೀತಾರೆ. ಆದರೆ ವಸ್ತು ಮಾತ್ರ ಒಂದೇ ಒಂದು, ಮತಗಳು ಕೇವಲ ಪಾತ್ರಗಳು ಮಾತ್ರ. ಪ್ರತಿಯೊಂದು ಧರ್ಮವೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಒಂದೊಂದು ಮಾರ್ಗ. ಇದು ನದಿಗಳು ವಿವಿಧ ದಿಕ್ಕುಗಳಿಂದ ಹರಿದು ಬಂದು ಎಲ್ಲವೂ ಸಾಗರದಲ್ಲಿ ಐಕ್ಯವಾಗುವ ಹಾಗೆ. ಇಷ್ಟು ಮಾತನ್ನ ಆ ವೈಷ್ಣವ ಭಕ್ತನಿಗೆ ಹೇಳ್ತಾ ಇದ್ದಾರೆ. ಆ ವೈಷ್ಣವ ಭಕ್ತ ಇತರ ಮತೀಯರನ್ನ ದೂಷಿಸದೇ ಇರಬಹುದು, ಯಾಕೆಂದ್ರೆ ಅವನು ಶ್ರೀರಾಮಕೃಷ್ಣ ಭಕ್ತನಾಗಿದ್ದಾನೆ, ಆಗಾಗ ದಕ್ಷಿಣೇಶ್ವರಕ್ಕೆ ಹೋಗುತ್ತಾ ಇದ್ದ. ಆದರೆ ಅವನು ವೈಷ್ಣವ ಅಂತನ್ನುವ ಕಾರಣವನ್ನು ತೆಗೆದುಕೊಂಡು ಇತರ ವೈಷ್ಣವರು ಅಂದ್ರೆ ಇಲ್ಲಿಯ ವೈಷ್ಣವರಲ್ಲ, ಅಲ್ಲಿ ಕಲ್ಕತ್ತದ ವೈಷ್ಣವರು, ಅವರು ಸ್ವಲ್ಪ ರೀತಿ ನೀತಿಗಳೆಲ್ಲ ಸ್ವಲ್ಪ ಬೇರೆ, ಆದರೂ ಕೂಡ ವೈಷ್ಣವರೇ, ವಿಷ್ಣುವನ್ನು ಪೂಜಿಸತಕ್ಕಂಥವರು. ಅವರಲ್ಲೊಂದು ದುಸ್ವಭಾವ ಏನಪ್ಪ ಅಂತಂದ್ರೆ ಶೈವರನ್ನ, ಶಾಕ್ತರನ್ನ, ವೇದಾಂತಿಗಳನ್ನ ನಿಂದಿಸೋದು. ಅದು ಬಗೆ ಬಗೆಯಾಗಿ ನಿಂದಿಸುವ ಕ್ರಮಗಳೆಲ್ಲ ಇವೆ, ಇಲ್ಲೂ ಕೂಡ ಇವೆ. ವೇದಾಂತಿಗಳು ಅಥವಾ ಈ ಅದ್ವೈತಿಗಳು, ಸುಮಾರ್ಥರು ಅಂತನವರು ಮಾಧ್ವರನ್ನ ದೂರತಕ್ಕಂತ ಒಂದು ಮಾತು ನೋಡಿ ಸ್ವಾರಸ್ಯವಾಗಿದೆ. ಮಾಧ್ವೋ ಶುಂಠ ವಾನರೋಪಾಸಕತ್ವ ಆತಂತ. ಮಾಧ್ವನು ಒಬ್ಬ ಶುಂಠ, ಯಾಕೆಂದ್ರೆ ಅವನು ಮಂಗನನ್ನ ಪೂಜೆ ಮಾಡ್ತಾನೆ ಅಂತ, ಅಂದ್ರೆ ಹನುಮಂತನನ್ನು ಪೂಜೆ ಮಾಡಿದ್ದಕ್ಕೆ ಮಂಗನನ್ನು ಪೂಜೆ ಮಾಡಿದ್ದಾನೆ ಅಂತ ಹೇಳಿ. ಆದ್ರಿಂದ ಆ ಮಂಗನನ್ನು ಪೂಜೆ ಮಾಡ್ತಕ್ಕಂಥವನು ಇನ್ನೆಂಥವನಿರಬೇಕು, ಅವನು ಶುಂಠನೇ ಅಂತನ್ನುವ ಅರ್ಥ ಬರುವ ಹಾಗೆ ಹೀಗೆ ಎಲ್ಲ ಹೇಳುದು. ಇನ್ನು ಆ ಮಾಧುರ್ಯನ್ ಕಡಿಮೆ ಇಲ್ಲ, ಒಂದ್ ಕಡೆ ಒಬ್ಬ ಹುಡುಗನಿಗೂ ಕೂಡ ಶಿಕ್ಷಣ ಆಗಿತ್ತು, ಈ ಸ್ಮಾರ್ತರನ್ನ ಈ ಶಿವ ಪೂಜಕರನ್ನ ಹೇಗೆ ನಿಂದಿಸಬೇಕು ಅಂತ. ಅದಕ್ಕೆ ಸರಿಯಾಗಿ ಒಮ್ಮೆ ಅವನು ಮೊಸರು ಊಟ ಮಾಡ್ತಿರೋ ಹೊತ್ತಿಗೆ ಒಂದು ಕಲ್ಲು ಹಲ್ಲಿಗೆ ಸಿಕ್ಕಿ ಪುಡಿ ಪುಡಿ ಆಯ್ತಂತೆ. ಅವನ ತಕ್ಷಣ ಆ ಕಲ್ಲಿನ ಪುಡಿಗಳನ್ನು ಹೊರಗೆ ತೆಗೆದು ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅಪ್ಪನ ಹತ್ರ ಹೇಳಿದ್ದಾನೆ, ಅಪ್ಪ ಇವತ್ತು ಒಬ್ಬ ಶಿವನನ್ನು ಕೊಂದೆ. ಶಿವ ಅಂದ್ರೆ ಇನ್ನೇನು ಲಿಂಗ ತಾನೆ, ಸಣ್ಣ ಲಿಂಗ, ಸಣ್ಣ ಲಿಂಗ, ದೊಡ್ಡ ಲಿಂಗ, ಸಣ್ಣ ಲಿಂಗ, ಇದು ಸಣ್ಣ ಲಿಂಗ, ಕಲ್ಲಲ್ಲಿ ಹಲ್ಲಿಗೆ ಸಿಕ್ಕಿ ಹಾಕಿತ್ತು ಅಲ್ಲೇ ಅಲ್ಲಿ. ಈ ತರದ್ದು ಬೇಕಾದಷ್ಟು ಇವೆ. ಸ್ಮಾರ್ತರೊಬ್ರು ವೈಷ್ಣವ ಒಬ್ಬ ಆಚಾರ್ಯರು ಬರ್ತಾ ಇದ್ದಾರೆ, ಎದುರುಗಡೆ ಸಂಧಿಸಿದ್ದಾರೆ. ಅವ್ರನ್ನ ನೋಡಿಬಿಟ್ಟು ಅವರ ಮುಖದಲ್ಲಿ ತಿಲಕ ಮತ್ತು ನಾಮ ಇದ್ದುದನ್ನು ಕಂಡು, ಏನ್ ಆಚಾರ್ಯರೇ ಇವತ್ತು ಏಕಾದಶಿ ಅಲ್ವೇ? ಹೌದು, ಆದರೆ ನೀವು ತಿಲಕ ಹಾಕೊಂಡ್ಬಿಟ್ಟಿದ್ರೆ, ತಿಲಕ ಹಾಕೋಬೇಕಾದ್ರೆ ಊಟ ಆಗಿರ್ಬೇಕು ಅಂತ ಅರ್ಥ, ನೀವು ತಿಲಕ ಹಾಕಿಬಿಟ್ಟಿದ್ದೀರಿ. ಅದ ಅದು ನಿನ್ನೆಯ ಅನ್ನ ಸ್ವಲ್ಪ ಉಳಿದು ಬಿಟ್ಟಿತ್ತು, ಅದನ್ನ ಸ್ವಲ್ಪ ಚಿತ್ರಾನ್ನ ಮಾಡಿ ತಿನ್ನು ಅಷ್ಟೇನೆ ಅಷ್ಟೇ. ಅಯ್ಯೋ ಇವತ್ತು ಏಕಾದಶಿಯಾಗಿ ತಂಗಳನ್ನ ತಿಂದ್ರೆ ಇಲ್ಲ, ಅದನ್ನ ಬೇರೆ ಯಾರಿಗೆ ಕೊಡಂಗಿಲ್ಲ, ಅದನ್ನ ನಾಯಿ ಮುಟ್ಟುಬಿಟ್ಟಿತ್ತು ಅಂತ ಈ ಸ್ಮಾರತರು ಕತೆ ಕಟ್ಕೊಂಡು ಹೇಳುವಂತಹದ್ದು. ಅದೇನು ಯಾರೋ ಒಬ್ಬರು ಆಚಾರ ಹಾಗೆ ಹೇಳಿದ್ರು ಅಂತಲೇ ಅಲ್ಲ, ಅಂದ್ರೆ ಅವ್ರನ್ನ ಇವರು ಇವ್ರನ್ನ ಅವರು ನಿಂದಿಸತಕ್ಕಂಥದ್ದಕ್ಕೆ ಅದು ಎಷ್ಟೊಂದು ಮಾಡಿಕೊಂಡಿದ್ದ ಕೆಲವು ಪುಸ್ತಕಗಳನ್ನೇ ಬಂದುಬಿಟ್ಟಿದ್ದಾರೆ. ಆ ಪುಸ್ತಕಗಳನ್ನು ಓದಿದ್ರೆ ನಿಜಕ್ಕೂ ಕೂಡ ಈ ಮತೀಯರು ಮತೀಯರು ಅಂತನೋರನ್ನ ಸ್ವಲ್ಪ ದೂರದಲ್ಲೇ ಇಡಬೇಕು ಅಂತ ಅನಿಸುವ ಬುದ್ಧಿ ಬರುತ್ತದೆ. ಆದ್ರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆ ಧರ್ಮ ಈ ಧರ್ಮಗಳಿಗೆ ಹೋಗಬೇಡಿ, ಆಧ್ಯಾತ್ಮಿಕತೆಗೆ ಬನ್ನಿ. ಆಧ್ಯಾತ್ಮಿಕತೆಗೆ ಆಧ್ಯಾತ್ಮಿಕತೆಯಲ್ಲಿ ಯಾವ ಒಂದು ಭೇದವೂ ಇಲ್ಲ. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಸ್ಮರಣೆ ಪಾರಾಯಣ ಕೇವಲ ಇಂಥವುಗಳಲ್ಲೇ ನಾವು ಯಾವಾಗ ಗಮನ ಕೊಡ್ತೇವೋ ಆಗ ಈ ಯಾವ ಮತಗಳು ಕೂಡ ನಮ್ಮ ಹತ್ತಿರಕ್ಕೆ ಬರೋದೇ ಇಲ್ಲ. ಮತದ ಪ್ರಶ್ನೆ ಎತ್ತಿದ್ರೆ ಸಾಕು ದುರ್ಗಂಧ ಬರ್ತದೆ. ಅಲ್ಲಿ ಎಷ್ಟೋ ಕಡೆ ಪ್ರಶ್ನೆ ಕೇಳ್ತಿರ್ತಾರೆ, ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಅಂತಂತ ಪ್ರಶ್ನೆಗಳನ್ನೆಲ್ಲ ನಾವು ಉತ್ತರ ಕೊಡೋ ಕೆಲಸಕ್ಕೆ ಹೋಗೋದೇ ಇಲ್ಲ. ವೃಥಾಶ್ರಮ ಕೊನೆಗೂ ಮನಸ್ಸಿಗೆ ಕರ್ಕರೆ. ಆದ್ರಿಂದ ನೇರವಾಗಿ ಆಧ್ಯಾತ್ಮಿಕತೆಗೆ, ಶ್ರೀರಾಮಕೃಷ್ಣ ಹೇಳುವ ಹಾಗೆ ಮಾವಿನ ಹಣ್ಣನ್ನು ತಿನ್ನುವುದರ ಕಡೆಗೆ ನಮ್ಮ ಗಮನ ಯಾವಾಗ ಹರಿಯುತ್ತೋ ಆಗ ಇದ್ಯಾವ ತಾಪತ್ರೆಯೂ ಇರೋದಿಲ್ಲ. ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧಿ ಹೇಳ್ತಾ ಇದ್ದಾರೆ, ಸಾಧ್ಯವಾದಷ್ಟು ಬುದ್ಧಿ ಹೇಳ್ತಾ ಇದ್ದಾರೆ. ಒಬ್ಬನೇ ದೇವರು, ಅವನನ್ನೇ ಬೇರೆ ಬೇರೆ ಜನ ಬೇರೆ ಬೇರೆ ಹೆಸರಿಂದ ಕರೀತಾರಷ್ಟೇನೆ. ಏಕಂ ಸದ್ವಿಪ್ರಾಹ ಬಹುದಾ ವದಂತಿ ಅಂತ ಹೇಳ್ತಕ್ಕಂತಹ ಮಾತು ಇದ್ದೇ ಇದೆ. ಅದೆಲ್ಲ ಇದ್ದು ಕೂಡ ಗಲಾಟೆ ಮಾತ್ರ ತಪ್ಪಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆ ಮನುಷ್ಯನ ಮನಸ್ಸಿನ ಸ್ವಭಾವ ಅದು. ಗುಂಪುಗಾರಿಕೆ, ಗುಂಪುಗಾರಿಕೆ ಅಂತ ಹೆಸರು. ಮತ್ತು ತಮ್ಮದು ಶ್ರೇಷ್ಠ ಅಂತನ್ನೋದನ್ನ ಜಗತ್ತಿನ ಮುಂದೆ ಇಡಬೇಕು ಅಂತ ಹೇಳ್ತಕ್ಕಂಥ ಒಂದು ಬಗೆಯ ಚಪಲತೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ಉಚ್ಚ ನೀನು ನೀಚ ಅಂತನ್ನುವ ಈ ಭಾವದಲ್ಲಿ ಮನುಷ್ಯ ಹುಚ್ಚ ಆಗ್ತಾನೆ, ಅದು ಗೊತ್ತಿಲ್ಲ ಅವನಿಗೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಉದಾಹರಣೆ ಕೊಟ್ಟು, ನೀರು ಕೊಳದಲ್ಲಿ ಸರೋವರದಲ್ಲಿರತಕ್ಕಂಥ ನೀರು ಒಂದೇ, ಅದಕ್ಕೆ ನಾಲ್ಕು ಕಡೆಗಳಲ್ಲಿ ನಾಲ್ಕು ಮೆಟ್ಟಲುಗಳಿರುತ್ತವೆ. ಒಂದೊಂದು ಮೆಟ್ಟಲಲ್ಲಿ ಒಂದೊಂದು ಮತೀಯರು ಬಂದು ಆ ನೀರನ್ನ ಕುಡಿಯುವಾಗ ಇಂಗ್ಲಿಷರು ಬಂದು ಅದೇ ನೀರನ್ನು ಕುಡಿತಾರೆ, ವಾಟರ್ ಅಂತ ಕರೀತಾರೆ. ಮುಸಲ್ಮಾನರು ಬಂದು ಅದೇ ನೀರನ್ನು ಕುಡಿತಾರೆ, ಪಾನಿ ಅಂತ ಹೇಳ್ತಾರೆ. ಹಿಂದೂಗಳು ಬಂದು ಹೇಳ್ತಾರೆ ಜಲ ಅಂತ ಸಂಸ್ಕೃತ. ಇನ್ನು ಕನ್ನಡಿಗರು ಹೋಗಿ ಹೇಳ್ತಾರೆ ನೀರು ಅಂತ ಇತ್ತು. ಈಗ ಇರಲಿ, ಏನಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೆದರೂ ಕೂಡ ಇವರು ಕುಡಿದದ್ದೇನು, ನೀರನ್ನ ಅಂತನ್ನುವ ಶ್ರೀರಾಮಕೃಷ್ಣ ಉದಾಹರಣೆ ಎಷ್ಟು ಆಪ್ಯಾಯಮಾನವಾಗಿದೆ, ಎಷ್ಟು ವಿಚಾರಪೂರ್ಣವಾಗಿದೆ, ತರ್ಕಬದ್ಧವಾಗಿದೆ. ಇಂಥ ಮಾತ್ರ ಶ್ರೀರಾಮಕೃಷ್ಣ ಹೇಳಿ ಹೋಗಿದ್ದಾರೆ. ಈ ಜಗತ್ತಿನ ಜನರಿಗೆಲ್ಲ ಗೊತ್ತಿದೆ ಇದು, ಎಲ್ರಿಗೂ ಗೊತ್ತಾಗಬೇಕಿದು. ಆಗ ಜಗಳ ನಿಂತು ಹೋಗುತ್ತೆ, ಓ ಇಷ್ಟೇನಾ ಅಂತ ತಿಳ್ಕೊಂಡು, ಓ ಯಾವ ಹೆಸರಿನಲ್ಲೂ ಕರೆದ್ರು ಕೂಡ ನಾವು ಅದೇ ಭಗವಂತನನ್ನ. ಆದರೆ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನ ಬೈಯೋದುಂಟು, ಈ ಎಲ್ಲ ಜಗಳಗಳಿಗೂ ಕಿತಾಪತಿಗೂ ಕಾರಣ ಅವನೇ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಒಂದೇ ರೂಪದಿಂದಲೇ ಪ್ರತಿ ಸತ್ಯಗೂ ಅವತಾರ ತಗೊಂಡು ಬರೋದು ಬೇಡವಾ? ಇಡೀ ಜಗತ್ತಿಗೆಲ್ಲ ಒಬ್ಬನೇ ದೇವರಾಗ್ತಾ ಇದ್ದಾಗ, ಒಮ್ಮೆ ಬಂದ ಮೀನಾಗಿ, ಇನ್ನೊಮ್ಮೆ ಬಂದ ಮಕರವಾಗಿ, ಇನ್ನೊಮ್ಮೆ ಬಂದ ಕೂರ್ಮವಾಗಿ, ಇನ್ನೊಬ್ಬ ಬಂದ ಹಂದಿಯಾಗಿ, ಇನ್ನೊಬ್ಬ ಬಂದ ಅರ್ಧ ಮೃಗ ಅರ್ಧ ಮನುಷ್ಯನಾಗಿ, ಇನ್ನೊಮ್ಮೆ ಬಂದ ಕುಳ್ಳನಾಗಿ, ಇನ್ನೊಮ್ಮೆ ಬಂದ ರಾಮನಾಗಿ ಮತ್ತು ಕೃಷ್ಣನಾಗಿ ದಶಾವತಾರ ಅಂದ. ಇಪ್ಪತ್ನಾಲ್ಕು ಅವತಾರ ಅಂದ. ಈ ಬಗೆ ಬಗೆಯ ರೂಪ ತಗೊಂಡು ಯಾತಕ್ಕಪ್ಪ ಅವನು ಬರೋದು? ಒಂದೇ ರೂಪದಿಂದ ಬಂದಿದ್ರೆ ಇವತ್ತು ನಾವೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದ್ವಾ? ನಾವೆಲ್ಲ ಎಷ್ಟು ಜಗಳ ಮಾಡ್ತಾ ಇದ್ವಾ? ಈಗಲೂ ನೋಡಿ, ಪುನಃ ಶ್ರೀರಾಮಕೃಷ್ಣ ಇನ್ನೊಂದು 200 ವರ್ಷದ ನಂತರ ಪುನಃ ಬರ್ತಾರಂತೆ. ಅವರೇನು ಹೇಳಿ ಹೋಗಿದ್ದಾರೆ, ಇಂತಿದ್ದ ರೂಪದಿಂದಲೇ ಬರ್ತೇನೆ ಅಂತ, ಬಾವುಲ್ಲಾಗಿ ಬರ್ತೇನೆ ಅಂತ. ಅಂದ್ರೆ ಈ ಜಾನಪದ ಗೀತೆ ಅದನ್ನ ಆಡ್ಕೊಂಡು ಭಗವನ್ ನಾಮ ಸಂಕೀರ್ತನೆ ಮಾಡಿಕೊಂಡು ಸುಮ್ಮನೆ ಹೋಗ್ತಾ ಇರ್ತೇನೆ, ಜನ ನನ್ನ ಹತ್ರಕ್ಕೆ ಧಾವಿಸಿಕೊಂಡು ಬರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಜನ ಎಲ್ಲ ಧಾವಿಸಿಕೊಂಡು ಬರ್ತಾರೆ, ಅವರೆಲ್ಲ ಮುಕ್ತರಾಗ್ತಾರೆ, ಆಮೇಲೆ ಮಾತ್ರ ಜನ ಮುಕ್ತರಾಗೋದಕ್ಕೆ ಬಹಳ ಕಾಲ ಹಿಡಿತದೆ ಅಂತನೋ ಒಂದು ಭವಿಷ್ಯವಾಕ್ಯವನ್ನು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಆ ವ್ಯಕ್ತಿ ಬಂದಾಗ ಅವನೇ ಬೇರೆ, ರಾಮಕೃಷ್ಣಾಶ್ರಮದವರೇ ಬೇರೆ ಆಗ್ಬಿಡ್ತಾರೆ. ನಮ್ದೇ ಸ್ವಲ್ಪ ಹೆಚ್ಚು. ಈ ಹೆಚ್ಚು ಅಂತ ಹೇಳ್ತಕ್ಕಂತ ಹುಚ್ಚು ಮನಸ್ಸಿನಲ್ಲಿ ಇರುವವರೆಗೆ ನಾವು ಯಾರನ್ನೂ ನೆಚ್ಚಿಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿವರೆಗೆ ಈ ಜಗಳ ಅಂತ ಹೇಳ್ತಕ್ಕಂಥದ್ದು ಮುಂದುವರೆದೇ ಒರಿಯುತ್ತೆ. ಈ ಜಗಳ ಆಗಲಿ ಅಂತಲೇ ಭಗವಂತನ ಇಷ್ಟ ಇರಬೇಕು ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ಅವನು ಬೇರೆ ಬೇರೆ ರೂಪದಿಂದ ಬರೋದಕ್ಕೆ ಕಾರಣವೇ ಇರ್ತಾ ಇರಲಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಲ್ಲ ಯಾವ್ಯಾವ ಕಾಲದಲ್ಲಿ ಏನೇನಾಗುತ್ತೆ, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಅವನಿಗೆ ಗೊತ್ತಲ್ಲ. ಆದ್ರೆ ಆದ್ರ ಹಾಗೆ ಅವನೇ ನಡ್ಕೊಳ್ಬಹುದಾಗಿತ್ತಲ್ಲ. ಈಗ ಬರೋದಂತೆ ಅವರು ಉಪದೇಶ ಕೊಡೋದಂತೆ, ಇಷ್ಟೆಲ್ಲ ಉಪದೇಶ ಕೊಡೋ ಕೆಲಸ ಏನಿತ್ತು ಅಂತನೋ ಪ್ರಶ್ನೆ ಬರುತ್ತೆ. ಆದ್ರೆ ಅದಕ್ಕೆ ಯಾರು ಉತ್ತರ ಕೊಡುವವರು ಇಲ್ಲ. ಆದ್ರಿಂದ ಹೀಗೆ ಇದನ್ನ ಅವರು ತಿಳ್ಕೊಂಡು ನಾವು ಬುದ್ಧಿವಂತರಾದ್ರೆ ಬೇಕಾದಷ್ಟಾಯ್ತು. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ನಾವು ಅರಿತುಕೊಂಡು ಬುದ್ಧಿವಂತರಾಗಿ ಸುಮ್ಮನೆ ಹುಚ್ಚು ಜಗಳಾಡ್ತಾ ಇರ್ ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಮೋಸ್ಟ್ ಆಚಿಡ್ ಬೇಜ್ ಬೀಸ್ ಅಂದ್ರೆ ಮೀಶ ಹೊತ್ತ ಮಕ್ಕಳು ಅಂತ ಏನು ಹೇಳಿದ್ರು ಅಂದ್ರೆ ಮೀಶ ಬಂದರೂ ಕೂಡ ಮನಸ್ಸಿನಲ್ಲಿ ಪ್ರಬುದ್ಧತೆ ಮೆಚ್ಯೂರಿಟಿ ಅದು ಬಂದಿಲ್ಲ, ಸುಮ್ಮನೆ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಜಗಳಾಡ್ತಾ ಇದ್ದಾರೆ ಅಂತ ಅನ್ನುವ ಅರ್ಥದಲ್ಲಿ ಮೋಸ್ಟ್ ಆಚಿಡ್ ಬೇಬೀಸ್ ಅಂತ ಹೇಳಿದ್ದಾರೆ. ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಎಲ್ಲ ಮೀಶ ಹೊತ್ತು ಮಕ್ಕಳಾಗ್ತಾರೆ. ಅರ್ಥವಾಯಿತು ಅಂತ ಹೇಳಿದ್ರೆ ಅವರೇ ಪ್ರಬುದ್ಧರು, ಅವರೇ ಮನಃಶಾಂತಿಯನ್ನು ಹೊಂದಿದವರು, ಅವರೇ ಯೋಗಿಗಳು. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ ಇದೇ ಮಾತನ್ನ, ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ತಂತ್ರದಲ್ಲಿಯೂ ಪ್ರತಿಪಾದ್ಯನಾಗಿರುವವನು ಕೇವಲ ಆ ಸಚ್ಚಿದಾನಂದನೊಬ್ಬನೇ. ವೇದಗಳು ಆತನನ್ನೇ ಬ್ರಹ್ಮ ಅಂತ, ಪುರಾಣಗಳು ಕೃಷ್ಣ ಇತ್ಯಾದಿ ಅಂತ, ತಂತ್ರಗಳು ಶಿವ ಅಂತ ಕರೆದಿವೆ. ಈ ಒಬ್ಬ ಸಚ್ಚಿದಾನಂದನಿಗೆ ಬ್ರಹ್ಮ ಕೃಷ್ಣ ಶಿವ ಅಂತ ಹೆಸರು. ಇದನ್ನ ಇನ್ನೂ ಬಗೆ ಬಗೆಯಾಗಿ ಮುಂದೆ ವರ್ಣಿಸಲು ಹೋಗಿದ್ದಾರೆ ಶ್ರೀರಾಮಕೃಷ್ಣರು. ಈಗ ಈ ರೀತಿಯಲ್ಲಿ ವರ್ಣಿಸಿದ್ದಾರೆ, ಇದನ್ನು ನಾವು ನೆನಪಿಟ್ಕೊಳ್ಳೋಣ. ಮುಂದೆ ಹೇಳಿದಂತಹ ವರ್ಣನೆಗೆ ಇದನ್ನು ಕೂಡ ಸೇರಿಸಿಕೊಳ್ಳೋಣ. ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಭಗವಂತ ಒಬ್ಬನೇ, ಅವನ ನಾಮರೂಪಗಳು ಹಲವು ಅಂತನ್ನೋದನ್ನ ಹೇಳ್ತಾ ಇದ್ರೆ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದಾರಂತೆ. ಆಗ ವೈಷ್ಣವ ಭಕ್ತನ ಒಬ್ಬ ವೈಷ್ಣವ ಭಕ್ತ ಹೇಳಿದಂತೆ, ಮಹಾಶಯರೇ, ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ತಾನೇ ಏನಿದೆ? ಭಗವಂತನ ಸಂಬಂಧವಾಗಿ ಯೋಚಿಸುವುದರ ಅವಶ್ಯಕತೆ ತಾನೇ ಏನಿದೆ ಅಂತ ಪ್ರಶ್ನೆ ಹಾಕ್ತಾ ಇದ್ದಾನೆ. ನೋಡಿ, ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯನಿಗೆ ಈ ಜ್ಞಾನ ಇರುವುದೇ ಆದ್ರೆ ಆತ ಜೀವನ್ಮುಕ್ತ ಅಂತ. ಈ ಜ್ಞಾನ ಅಂತಂದ್ರೆ ಭಗವಂತ ಒಳಗೂ ಹೊರಗೂ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಕ್ಕಂಥ ಜ್ಞಾನ. ಈ ಜ್ಞಾನ ಇರುವುದೇ ಆದ್ರೆ ಆತನ ಸಂಬಂಧವಾಗಿ ಚಿಂತಿಸುವುದು ಅನವಶ್ಯಕ ಅಂತ. ಹಾಗಾದ್ರೆ ಆ ವೈಷ್ಣವ ಭಕ್ತ ಕೇಳಿದ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಈ ರೀತಿ ಹೇಳಬೇಕಾದ್ರೆ ಆತ ಆ ಭಕ್ತ ಸುಮ್ಮನೆ ಶಾಬ್ದಿಕವಾಗಿ ತುಂಬನೆ ತನ್ನ ತುಟಿಯಿಂದ ಆ ಮಾತುಗಳನ್ನು ಹೇಳಿದಾನೆ ವಿನಃ ಅನುಭವದಿಂದ ಹೇಳ್ತಾ ಇಲ್ಲ. ಒಂದು ವೇಳೆ ಅನುಭವದಿಂದ ಆ ಮಾತು ಹೇಳಿದ್ರೆ ನಿಜ ಭಗವಂತನ ಕುರಿತಾಗಿ ಯೋಚನೆ ಮಾಡಬೇಕಾಗಿಲ್ಲ. ಒಳಗೂ ಹೊರಗೂ ಅದೇ ಭಗವಂತ ಇದ್ದಾನೆ ಅಂತ ಹೇಳ್ತಕ್ಕಂಥ ಅನುಭವ ನಮಗೇನಾದರೂ ಆಯಿತು ಅಂತ ಹೇಳಿದ್ರೆ ಭಗವಂತನ ಧ್ಯಾನವನ್ನು ಮಾಡಬೇಕಾಗಿಲ್ಲ, ಭಗವಂತನ ಜಪವನ್ನು ಮಾಡಬೇಕಾಗಿಲ್ಲ, ಭಗವಂತನ ಚಿಂತನೆಯನ್ನು ಮಾಡಬೇಕಾಗಿಲ್ಲ, ಭಗವಂತನ ಭಜನೆಯನ್ನು ಮಾಡಬೇಕಾಗಿಲ್ಲ, ಸುಮ್ಮನೆ ಇದ್ರಾಯ್ತು. ಜಡವತ್ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವನು ಅದೇ ಶಾಸ್ತ್ರವೇ ಹೇಳುತ್ತದೆ, ಪಿಶಾಚವತ್ ಜಡವತ್ ಬಾಲವತ್ ಉನ್ಮತ್ತವತ್ ಇರ್ತಾನೆ ಅಂತ. ಜಡವತ್ ಅಂತಂದ್ರೆ ಮರದ ಕೊರಡನ್ ಹಾಕಿ ಬಿದ್ದಕೊಂಡಿರ್ತಾನ ಅವನು. ಜಡ ಬರ್ತಾನ ಅಂತ ಒಬ್ಬ ಇದ್ದ, ಮರದ ಕೊರಡನ್ ಹಾಕಿ ಸುಮ್ಮನೆ ಬಿದ್ದಿರ್ತಾನವನು, ಅಥವಾ ಹೆಬ್ಬಾವನ ಹಾಕಿ ಬಿದ್ದಿರ್ತಾನವನು. ಕಣ್ಣು ಮಾತ್ರ ಅದಕ್ಕೆ ಹೀಗೆ ಹೋಗ್ತಾ ಇರುತ್ತೆ ಅಷ್ಟೇ, ನೋಡ್ತಾ ಇರ್ತಾನ. ಅವನಿಗೇನು ಮಾಡಬೇಕಾಗಿಲ್ಲ, ಅವನು ಕಾಣಬೇಕಾದಿಲ್ಲ, ಕೇಳಬೇಕಾದಿಲ್ಲ, ಇಲ್ಲಿಗೆ ಹೋಗಬೇಕಾದಿಲ್ಲ, ಯಾಕೆಂದ್ರೆ ಎಲ್ಲೆಲ್ಲೂ ಅವನೇ. ಒಮ್ಮೆ ಒಬ್ಬ ಮನುಷ್ಯ ಅರಬೆತ್ತಲೆ ಒಂದು ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಿದ್ದಾನೆ ಆನಂದವಾಗಿ. ಆ ದಾರಿಯಾಗಿ ಹೋಗ್ತಕ್ಕಂತಹ ಮನುಷ್ಯ ಒಬ್ಬ ನೋಡಿ ಹೇಳಿದಂತೆ, ಏನಯ್ಯ ಅದು ಶಿವಲಿಂಗ ಭಗವಂತ, ಶಿವ ಭಗವಂತ, ಅವನ ಮೇಲೆ ಕಾಲಿಟ್ಟು ನೀನು ಮಲ್ಕೊಂಡ್ಬಿಟ್ಟಿದ್ಯಲ್ಲ. ಹೌದಾ, ಹಾಗಾದ್ರೆ ದಯವಿಟ್ಟು ಈ ಕಾಲನ್ನು ಎತ್ತಿ ಅವನು ಇಲ್ದಿರೋ ಜಾಗದಲ್ಲಿ ಇಟ್ಬಿಡಪ್ಪ. ಆಗ್ಲಪ್ಪ, ಅದಾದ್ರೂ ಮಾಡೋಣ, ಈ ಪುಣ್ಯಾತ್ಮ ಈ ಹೀಗೆ ಮಾಡಿದನಲ್ಲ ಅಂತಂದ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡೋಣ, ಶಿವನಿಗೆ ಉಪಕಾರ ಮಾಡೋಣ ಅಂತ ಆ ಕಾಲನ್ನು ಎತ್ತಿ ಇನ್ನೊಂದು ಕಡೆ ಇಟ್ಟ. ಅಲ್ಲೇ ಒಂದು ಶಿವಲಿಂಗ, ಅಲ್ಲಿಂದ ತೆಗೆದು ಇನ್ನೊಂದು ಕಡೆ ಇಟ್ಟ, ಅಲ್ಲೇ ಒಂದು ಶಿವಲಿಂಗ, ಅಲ್ಲಿಂದ ತೆಗೆದು ಇನ್ನೊಂದು ಕಡೆ ಇಟ್ಟ, ಅಲ್ಲೂ ಶಿವಲಿಂಗ. ಆಗ ಅವನು ಕೈ ಮುಗಿದ. ಧ್ಯಾನ ಅಂತ ಹೇಳ್ತಕ್ಕಂಥ ಅದು ಬಂತು ಅಂತ ಹೇಳಿದ್ರೆ ಒಳಗು ಹೊರಗು ಎಲ್ಲೆಲ್ಲೂ ಅದೇ ಪರಮಾತ್ಮನೇ ಕಾಣ್ತಾ ಇರುವಾಗ ಏನು ವ್ರತ, ಏನು ನಿಯಮ, ಏನು ಪುಣ್ಯ, ಏನು ಪಾಪ. ಆದರೆ ಅನುಭವಕ್ಕೆ ಬರಬೇಕು, ಅನುಭವಕ್ಕೆ ಬರುವ ಮೊದಲೇ ಮಾಡಿದರೆ ಅದು ನಾಟಕ ಆಗುತ್ತೆ. ಅಲ್ಲೇ ನಾಟಕ ಅಂದ್ರೆ ಅದೇನೆ, ಆಷಾಢಭೂತಿತನ ಅಂದ್ರೆ ಅದೇ, ಕಪಟ ಅಂತಂದ್ರೆ ಅದೇ. ಧಾರ್ಮಿಕ ಜೀವನದಲ್ಲಿ ಅದಕ್ಕೆ ಪ್ರಾಮಾಣಿಕವಾದಂತಹ ಅನುಭವ ಆಗುವಂತೆ ಆದ ಅನುಭವವನ್ನು ಮತ್ತೆ ಹೊರಗೆ ಹಚ್ಚಿ ಅದು ಪ್ರಾಮಾಣಿಕ ಹೌದು ಅಂತ ತೀರ್ಮಾನಕ್ಕೆ ಬರುವಂತೆ ನಮ್ಮ ಪ್ರಯತ್ನ ಇರಬೇಕು. ಶ್ರೀರಾಮಕೃಷ್ಣರು ಯಾವ ರೀತಿಯಲ್ಲಿ ತಮ್ಮ ಸತ್ಯ ಸಾಕ್ಷಾತ್ಕಾರವನ್ನ ಹೊರಗೆ ಹಚ್ಚಿ ನೋಡಿದ್ದಾರೆ ಅಂತ ಅನ್ನೋದನ್ನ ಅವರ ಆ ಯುಗಾವತಾರ ಶ್ರೀರಾಮಕೃಷ್ಣ ಮೊದಲ ಸಂಪುಟ ಎರಡನೇ ಸಂಪುಟಗಳಲ್ಲಿ ಮತ್ತೆ ಮತ್ತೆ ನೋಡಬೇಕು. ಆ ನರೇಂದ್ರ ಬಂದಾಗ ಮೂರನೇ ಸಂಪುಟದಲ್ಲಿ ಬರುತ್ತದೆ. ನರೇಂದ್ರ ಬಂದು ಪುನಃ ಅವರ ಅನುಭವಗಳನ್ನೆಲ್ಲ ಬಿಸಿ ಮೆದುಳಿನ ಮೆದುಳು ಬಿಸಿ ಏರಿದ್ದರ ಪರಿಣಾಮ ಅಂತ ಹೇಳಿದಾಗ ಮತ್ತೊಮ್ಮೆ ಕಾಳಿ ಮಾತೆಯ ಬಳಿಗೆ ಓಡಿ, ಏನಮ್ಮ ನರೇಂದ್ರ ಬುದ್ಧಿವಂತ ಇಂಗ್ಲಿಷ್ ಓದ್ದವನು, ಅವನು ಹೇಳ್ತಾ ಇದ್ದಾನೆ ನಂದೆಲ್ಲ ಇದು ಚಿತ್ತಭ್ರಮಣೆ ಅಂತ, ಏನ್ ಹೇಳ್ತಿ? ಅದಕ್ಕೆ ಜಗನ್ ಮಾತೆ ಏನ್ ಹೇಳ್ತಾಳೆ? ಹುಡುಗ ಬುದ್ಧಿ ಇಲ್ಲ, ನಾಳೆ ತಾರೀಕು ಬರ್ತಾನವನು. ಬಹಳ ಸಂತೋಷದಿಂದ ಬಂದು, ಮೂರ್ಖ ಪಟಿಂಗ, ಇನ್ಮೇಲೆ ನೀನು ಹೇಳಿದ ಮಾತು ಕೇಳ, ಅಮ್ಮ ಹೇಳಿದಾಳೆ ಇದೆಲ್ಲ ಮೆದುಳಿನ ಇದೆಲ್ಲ, ನಿನ್ನನ್ನು ನಾನು ನಾನಂತ ಕರೆಯೋದು, ನಿನ್ನನ್ನು ನಾನು ಪ್ರೀತಿಸೋದು, ನಿನ್ನನ್ನು ನಾರಾಯಣನ ನಾನು ಕಾಣ್ತಾ ಇರೋದ್ರಿಂದ ಅಂತ ಅವಳು ಹೇಳಿದಾಳು. ಅವಳು ಯಾವಾಗ ನಿನ್ನಲ್ಲಿ ನಾನು ನಾರಾಯಣನ ಕಾಣೋದಿಲ್ವೋ ಆಗ ನಾನು ನಿನ್ನನ್ನು ಪ್ರೀತಿಸೋದಿಲ್ಲ ಇತ್ಯಾದಿಯಾಗಿ ತಮ್ಮ ಅನುಭವವನ್ನು ಮತ್ತೆ ಮತ್ತೆ ಪರೀಕ್ಷೆಗೆ ಒಳಪಡಿಸಿಕೊಂಡು ಅದನ್ನು ದೃಢಪಡಿಸಿಕೊಂಡದ್ದು ಇವತ್ತಿನ ವೈಜ್ಞಾನಿಕ ಜಗತ್ತಿಗೆ ಅತ್ಯಂತ ಅವಶ್ಯಕವಾದಂತಹ ಕಾರ್ಯ ಶ್ರೀರಾಮಕೃಷ್ಣ ಮಾಡಿದ್ದದು. ಅದು ನರೇಂದ್ರ ಕೂಡ ನರೇಂದ್ರನಂತರ ಕೂಡ ಅವರೇ ಮಾಡ್ತಿದ್ದದು. ನೀನು ಈ ಥರ ಕೇಳು, ನಾನು ಈ ಥರ ಎಲ್ಲ ಮಾಡ್ತೇನೆ, ಅದೆಲ್ಲ ಒಂದು ಸ್ವಲ್ಪ ದೃಢ ಆಗುತ್ತೆ ಅಂತ ಇದೆಲ್ಲ ಪ್ಲ್ಯಾನ್ ಅವರದ್ದು. ಅವರು ಒಂದು ಸತ್ಯದ ನಾಟಕ ಆಡಿದ್ದಾರೆ, ಅದೊಂದು ನಾಟಕವೇ ಲೀಲೆ ಅದು. ಬಟ್ ಇವತ್ತಿನ ವೈಜ್ಞಾನಿಕ ಜಗತ್ತಿಗೆ ಅದು ಬೇಕಾಗಿತ್ತು ಅಂತ ಹೇಳಿ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.